ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮ್ಮ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಿಸಾನವಾಣಿಯಲ್ಲಿ ತಮ್ಮ ಸಮಗ್ರ ಕೃಷಿಯ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ ಹಳಿಯಾಳ ತಾಲೂಕಿನ ಕೆರವಾಡದ ಜಿಮ್ಮಿ ಜೋರೋನ್ ಡಿಸೋಜಾ. ರೈತ ಬಾಂಧವರೇ, ಈಗ ನಮ್ಮ ಜೊತೆಯಲ್ಲಿ ಜಿಮ್ಮಿ ಜೋರೋನ್ ಡಿಸೋಜಾ ಅವರಿದ್ದಾರೆ. ಅವರು ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಕಬ್ಬು ಬೆಳೀತಾ ಇದ್ದಾರೆ, ಭತ್ತ, ಅನೇಕ ತೋಟಗಾರಿಕಾ ಬೆಳೆಗಳು, ತರಕಾರಿ, ಮತ್ತೆ ಹಸು ಕುರಿ ಸಾಕಾಣಿಕೆ ಮಾಡೋದು, ಮೀನು ಸಾಕಾಣಿಕೆ ಮಾಡೋದು, ಇಂಥವೆಲ್ಲ. ಹಾಗಾಗಿ ಅವರ ದೊಡ್ಡ ಅನುಭವವನ್ನು ಈಗ ನಾವು ಕೇಳೋಣ. ನಮಸ್ಕಾರ ಡಿಸೋಜ ಅವರು. ನಮಸ್ಕಾರ ಸರ್. 10 ಎಕರೆ ಮೇಲೆ ಸ್ವಲ್ಪ ಜಮೀನಿದೆ ಅಲ್ಲ? 14 ಗುಂಟೆ ಜಮೀನಿದೆ ಸರ್. ಇಷ್ಟು ಜಮೀನೊಳಗ ಬೆಳೆ ವೈವಿಧ್ಯತೆಯನ್ನ ಮಾಡ್ಕೊಂಡಿದ್ರಿ. ಎಷ್ಟೆಷ್ಟು ಜಮೀನೊಳಗ ಯಾವ್ಯಾವ ಬೆಳೆ ಹೆಂಗ್ ಮಾಡ್ರಿ ಸ್ವಲ್ಪ ಹೇಳ್ತೀರಿ? ಮೊದಲನೇದಾಗಿ 3.5 ಎಕರೆ ಕಬ್ಬಿದೆ ಸರ್, ಕಬ್ಬು ಬೆಳೆದಿದ್ದೀನಿ. ಆಮೇಲೆ 2ನೇ ಬೆಳೆ ಕ್ರಾಪ್ ಅಂದ್ರೆ ಭತ್ತ ಬೆಳೆದಿದ್ದೀನಿ. ಭತ್ತ ಸಾವಯವ ಪದ್ಧತಿಯಲ್ಲಿ ಬೆಳೆದಿದ್ದೀನಿ ಸರ್. ಆಮೇಲೆ ಗೋವಿಂಜೋಳ 1/2 ಎಕರೆ ಬೆಳೆದಿದ್ದೀನಿ. ಆಮೇಲೆ ಟೊಮ್ಯಾಟೊ ಮಾಡಿದ್ದೀನಿ ಸರ್, ವೆಜಿಟೇಬಲ್ಸ್ ಅಲ್ಲಿ ಟೊಮ್ಯಾಟೊ, ಆಮೇಲೆ ಬದನೆ ಗಿಡ, ಆಮೇಲೆ ಮೆಣಸಿನ ಗಿಡ ಸರೌಂಡಿಂಗ್. ಅದಕ್ಕೆ ಇದನ್ನ ಯಾವುದೋ ಹುಳ ಇದು ತಿನ್ನಬಾರ್ದು ಅಂತೇಳಿ ಅದಕ್ಕೆ ಹೂವಿನ ಸಸಿ, ಚೆಂಡು ಹೂವಿನ ಗಿಡಗಳನ್ನ ಹಚ್ಚಿದ್ದೀನಿ. ಆಮೇಲೆ ಮಾವಿನ ಗಿಡ ಹಚ್ಚಿದ್ದೀನಿ. ಆಮೇಲೆ ಅದರ ಜೊತೆಗೆ ಹೈನುಗಾರಿಕೆ ಮಾಡ್ತಾ ಇದ್ದೀನಿ. ಆಕಳ ಇದೆ, ಆಕಳ ಸಾಕಿದ್ದೀನಿ. ಆಮೇಲೆ ಕುರಿ ಸಾಕಿದ್ದೀನಿ, ಆಮೇಲೆ ಕೋಳಿ ಸಾಕಿದ್ದೀನಿ. ಹಿಂಗ ಆಮೇಲೆ ಕೃಷಿ ಹೊಂಡ ಮಾಡಿ ಕೃಷಿ ಹೊಂಡದಲ್ಲಿ ಮೀನನ್ನು ಸಾಕಿದ್ದೀನಿ. ಮೀನದಲ್ಲಿ ಒಳ್ಳೆ ಲಾಭ ಅನಿಸ್ತು ನಮಗೆ. ಮೀನು ಬೆಸ್ಟ್ ಕ್ರಾಪ್, 1 ಇದೆ ಸರ್ ಮೀನಲ್ಲಿ, ಒಳ್ಳೆ ಇದಿದೆ. ಇಷ್ಟೆಲ್ಲ ಮಾಡಿದ್ದೀನಿ ಸರ್. ಆಮೇಲೆ ಬೇರೆ ಬೇರೆ ಬೇರೆ ರೀತಿಯ ಫ್ರೂಟ್ಸ್ ಗಿಡನೂ ಹಚ್ಚಿದ್ದೀನಿ ಸರ್. ಅಂದ್ರೆ ಬೇರೆ ಬೇರೆ ಜಾತಿ ಫ್ರೂಟ್ಸ್ ಗಿಡಗಳನ್ನ, ಈಗ ಪೇರು ಇದೆ, ಲಿಂಬು ಇದೆ, ಪೇಪರ್ ಲಿಂಬು, ಚಿಕ್ಕು ಇದೆ. ಇಷ್ಟೆಲ್ಲ ಫ್ರೂಟ್ಸ್ ಬೆಳೆದಿದ್ದೀನಿ ಸರ್. ಅದರಲ್ಲಿ ಮತ್ತೆ ಹೂವಿನ ಬೇರೆ ಬೇರೆ ಜಾತಿ ಹೂವುಗಳನ್ನ ಹಾಕಿದ್ದೇನೆ. ಅಂದ್ರೆ ತೋಟ ಮಾಡಿದ್ದೇನೆ ಮನೆ ಮುಂದೆ ಹೂವಿಂದ. ಈ ಹೂವು ಬೇರೆ ಬೇರೆ ಹಣ್ಣಿನ ಗಿಡಗಳು ಇವೆಲ್ಲನೂ ಹಾಕಿರಲಿಲ್ಲ. ಹಣ್ಣಿನ ಗಿಡ 1-2 ಗಿಡ ಹಾಕಿದ್ದು ಅಥವಾ ಮಾರ್ಲಿಕ್ಕೂ ಕೂಡ ಅನುಕೂಲ ಆಗಬೇಕು? ಇಲ್ಲ, ಫಸ್ಟ್ ಟ್ರಯಲ್ ನೋಡ್ಲಿಕ್ಕೆ ಅಂತೇಳಿ ನಾ ಅವರೇ 1-2 ಹಾಕಿದ್ದೆ. ಈ ಸಲ ನಾ ಅದಕ್ಕೆ ಮೇಜರ್ ಮಾಡ್ಬೇಕಂತೇಳಿ ಇಂಟ್ರೆಸ್ಟ್ ಇದೆ, ಮಾಡ್ತೇನೆ ಈ ಸಲ. ಬೇರೆ ರೀತಿ ಫ್ರೂಟ್ಸ್ ಏನು ಲಿಂಬು ಮಾಡ್ಬೇಕಂತ ಮಾಡಿದ್ದೀನಿ ಸರ್. ಅಂದ್ರೆ ಪೇಪರ್ ಲಿಂಬು, ಅದಕ್ಕೆ ಮಾರ್ಕೆಟ್ ನಮ್ಮಲ್ಲಿ ಮಾರ್ಕೆಟ್ ಒಳ್ಳೆ ಇದೆ, ಅದನ್ನ ಮಾಡ್ತಾ ಇದ್ದೀನಿ ಸರ್. ಏನದು ವಿಶೇಷ ಪೇಪರ್ ಲಿಂಬು? ಪೇಪರ್ ಲಿಂಬು ಅಂದ್ರೆ ಸರ್ ಅದು ಸ್ಪೆಷಲ್ ಜ್ಯೂಸ್, ಜ್ಯೂಸಿಗೆ ಒಳ್ಳೆ ಇದು ಸರ್. ಅದರಲ್ಲಿ ರಸ ಬಾಳ ಇರ್ತದೆ, ತಿಳುವಾಗಿ ಇದಿರ್ತದೆ ಸರ್. ಅದರದ ಸಿಪ್ಪೆ ಬಹಳ ತಿಳುವಾಗಿರ್ತದೆ, ಅದರಿಂದ ಜ್ಯೂಸ್ ಬಹಳ ಬರ್ತದೆ. ಮತ್ತೆ ಅದು ಆಕ್ಚುಲಿ ಮಾರ್ಕೆಟಿಗೆ ಬಹಳ ಫಾಸ್ಟ್ ಮೂಮೆಂಟ್ ಇದೆ ಸರ್. ಇದಕ್ಕೆ ಬೇಡಿಕೆ ಇದೆ ಸರ್ ಮಾರ್ಕೆಟ್ದಲ್ಲಿ. ಅದಕ್ಕೆ ನಾವು ಅಷ್ಟೇ 2 ಗಿಡ ಮಾಡಿದ್ದೆ, ಈಗ ಅದು ಒಳ್ಳೆ ಈಡ್ ಕೊಡ್ತಾ ಇದೆ. ಅದ್ ನೋಡಿ ನಮ್ಗೆ ಬಹುವಾರ್ಷಿಕ ಬೆಳೆ. ಮತ್ ವರ್ಷ ಪೂರ್ತಿ ಸರ್ ಸಿಗ್ತಾ ಇರ್ತದೆ. ವರ್ಷ ಪೂರ್ತಿ ಅಂದ್ರ ವರ್ಷದಲ್ಲಿ 3-4 ಬ್ರೀಡ್ ಬರ್ತದೆ ಸರ್. ಅದು ಚಲೋನೇ ಇರ್ತದೆ. ಅದರಿಂದ ರೈತರಿಗೆ ಏನೋ ಇದಿಲ್ಲ, ಲಾಸ್ ಇಲ್ಲ ಸರ್. ಅದರಿಂದ ಲಾಭನೇ ಇದೆ. ಅದು 1 ರೂಪಾಯಿಗೆ 1 ಮಾರಿದ್ರು ನಮ್ಗೆ ಲಾಭ ಇದೆ ಅದರಲ್ಲಿ. ಆ ಬೇಸಿಸ್ ಮೇಲೆ ನಾ ಅದನ್ನ ಚಾಯ್ಸ್ ಮಾಡಿದ್ದೀನಿ ಸರ್, ಅದು ಕ್ರಾಪ್ ಮಾಡ್ಬೇಕನ್ನೋದು. ಮತ್ ಕೊಳೆಯೋದಿಲ್ಲ ಸರ್, ಅದು ಬೇಗ ಕೊಳೆಯೋದಿಲ್ಲ. ಕನಿಷ್ಠ 1 ಸಲ ತೆಗೆದ್ರೆ ನಾವು 1 ವಾರವರೆಗೆ ಅದನ್ನ ಇಡಬಹುದು. ಈಗ ನಾವು ಸಾದಾ ನಿಂಬೆ ಗಿಡ ಹಾಕ್ತಿವಲ್ಲ ಅದಕ್ಕೆ ಅದಕ್ಕೆ ವ್ಯತ್ಯಾಸ ಇದೆಯಾ ಏನ್ರ ಅದ್ರ ಬೆಳವಣಿಗೆ ಒಳಗ ಹಂತದೊಳಗ? ಅಂದ್ರೆ ಸರ್ ಅದ ಪೇಪರ್ ಇದು ಲಿಂಬು, ಅದಕ್ಕೆ ಪೇಪರ್ ಲಿಂಬು ಯಾಕಂದ್ರ ಅದ್ರ ಸಿಪ್ಪೆ ಮೇನ್ ತಿಳು ಆಗಿರ್ತದೆ, ಮತ್ತೆ ಅಂದ್ರೆ ಕೀಪಿಂಗ್ ಕ್ವಾಲಿಟಿ ಒಳ್ಳೇದಿರುತ್ತೆ ಸರ್. ಅಂದ್ರೆ ನಾವು ಬಾಳ ಲಿಂಬು ಇರ್ತದಲ್ಲ ಅದು ಇಳುವರಿ ಬರೋದು ಸರ್, ಹೆಚ್ಚಿಗೆ ಆಗೋದಿಲ್ಲ, ಕಾಯ ಆಗ್ಬೇಕಾದ್ರೆ ಕಡಿಮೆ ಆಗ್ತದೆ. ಇದು ಗೊಂಚಲಲ್ಲಿ ಕಾಯ ಆಗ್ತದೆ ಸರ್, ಇದು ಸ್ಪೆಷಲ್ ಅಂದ್ರೆ ಗೊಂಚಲಲ್ಲಿ ಆಗ್ತದೆ. ಹೇಗೆ ಅದನ್ನ ಸಸಿ ತಯಾರು ಮಾಡೋದು ನೀವೇನು ಅಥವಾ ಬೇರೆ ಕಡೆ ತರಬೇಕು? ಇಲ್ಲ ಸರ್, ಈಗ ನಾ ಅದ ಸ್ವತಃನ ಸಸಿ ತಯಾರು ಮಾಡ್ತೀನಿ ಸರ್. ಅಂದ್ರೆ ನಮ್ದೇನು ಎರಡು ಗಿಡ ಇದಲ್ಲ ಸರ್, ಅದಕ್ಕೆ ನಾ ಕಸಿ ಕಟ್ಟಿ ಇದು ಮಾಡ್ತೀನಿ ಸರ್ ಈಗ. ಹಾಂ ಸರ್, ಈಗ ಅದ ಪ್ಲಾನ್ ಐತೆ ಸರ್. ಅಂದ್ರೆ ಅದು ಆಕ್ಚುಲಿ ನಾವು ಬೀಜ ಹಾಕಿದ್ರೆ ಅದು ಲೇಟ್ ಆಗ್ತದೆ ಸರ್, ಅಂದ್ರೆ ಮತ್ತೆ ಈಲ್ಡ್ನು ಹೆಚ್ಚಿಗೆ ಬರೋದಿಲ್ಲ ಸರ್. ಕಸಿ ಕಟ್ಟಿದ್ದ ಗಿಡನ ಹಚ್ಚಿದ್ರೆ ಏನಾಗ್ತದೆ, ಅದು ಒಳ್ಳೆ ಈಲ್ಡ್ ಕೊಡ್ತೇವೆ ಸರ್. ಅದಕ್ಕೆ ನಾವು ಕಸಿ ಕಟ್ಟೆ ಇದು ಮಾಡ್ತೀವಿ ಸರ್. ಕಸಿ ಕಟ್ಟುವುದಂದ್ರೆ ಹೆಂಗ? ಒಂದು ತಾಯಿ ಬೇರೆ ಬೇರೆ ಇರುವಂತದ್ದು ಇರಬೇಕು, ಮತ್ತೆ ಅದಕ್ಕೆ ಸಯಾನ್ ಅಂತೇಳಿ ಸರ್, ಅದ್ರದನ್ನ ಇದನ್ನ ಕಟಿಂಗ್ ಮಾಡಿ ಸೈಡ್ ಒಂದು ಬೇರೆ ಗಿಡ ಇರ್ತದಲ್ಲ, ಅದ್ರ ಕಟಿಂಗ್ ತಗೊಂಡು ಹೋಗಿ ಅಲ್ಲಿ ನಮ್ದು ಮೇನ್ ಮೇನ್ ಮನೆ ಹಾಕಿದ ನಮ್ದು ಗಿಡ ಇದೆಯಲ್ಲ ಅದಕ್ಕೆ ಕಟ್ಟಬಿಡುತ್ತೆ ಸರ್ ಕಸಿ. ಅದ್ ಕಟ್ಟಿ ಆಮೇಲೆ ಒಂದು 10-15 ದಿವಸ ಬಿಟ್ಟ ನಂತರ ಬೇರ್ ಬರ್ತದೆ, ಅದಷ್ಟು ಕಟಿಂಗ್ ಮಾಡಿ ನಾವು ಬೇಕಾದ್ರೆ ನೆಲದಲ್ಲಿ ಡೈರೆಕ್ಟ್ ಹಚ್ಚಬಹುದು, ಇಲ್ಲಾದ್ರೆ ಪಾಕೆಟ್ ಅಲ್ಲಿ ಹಾಕಿ ಒಂದ್ ಸ್ವಲ್ಪ ದಿವಸ ಅದನ್ನ ಇದು ಮಾಡಿ ಆಮೇಲೆ ಹಚ್ಚಬಹುದು. ಈಗ ಮಾಡಿದ್ರೆ ಅದನ್ನ? ಇನ್ನು ಮಾಡಿಲ್ಲ ಸರ್, ಈಗ ಮಾಡ್ತೀನಿ ಸರ್. ಅದು ಅಂದ್ರೆ ಮಳಿ ಈ ವರ್ಷ ಬಹಳ ಮಳೆ ಇದ್ದ, ಅದು ಮಳೆ ಇದರಿಂದ ನಾವು ಮಾಡ್ಲಿಲ್ಲ ಸರ್, ಈಗ ಮಾಡ್ತಾ ಇದ್ದೀನಿ ಸರ್. ಅದು ನಮ್ಮಲ್ಲಿ ಇರುವಂತ ನೀರಿನ ಸೌಲಭ್ಯ ಅದೆಲ್ಲ ಸಿಕ್ಕಾಗುತ್ತೆ ಅದಕ್ಕೆಲ್ಲ? ಹಾ, ಎಲ್ಲ ಆಗ್ತದೆ ಸರ್. ನಮ್ಮಲ್ಲಿ ಇದು ನಮ್ಮ ಕ್ಲೈಮೇಟ್ ಬೆಸ್ಟ್ ಕ್ಲೈಮೇಟ್ ಸರ್ ಅದಕ್ಕೆ ಲಿಂಬು ಇದಕ್ಕೆ. ಹೌದೌದು, ಅದಕ್ಕೆ ಹೆಚ್ಚಿಗೆ ನೀರು ಬೇಡ, ಕಡಿಮೆ ನೀರು ಬೇಡ ಸರ್. ನಾರ್ಮಲ್ ಆಗಿ ನೀರು ಇದ್ರೆ ಸಾಕು ಸರ್ ಅದಕ್ಕೆ. ಮತ್ತೆ ಮೇಂಟೆನೆನ್ಸ್ ಬಹಳ ಕಡಿಮೆ ಸರ್ ಅದಕ್ಕೆ. ನಮ್ಮ ರೈತರಿಗೆ ಕಬ್ಬಿಗೆ ನಾವು ಸರ್ ಎಷ್ಟು ಕೆಲಸ ಮಾಡ್ಬೇಕಂದ್ರೆ ಎಷ್ಟು ನೀರು ಕೊಟ್ಟರು ಕಡಿಮೆನೆ ಅದಕ್ಕೆ. ಈ ಕ್ರಾಪ್ ಅಲ್ಲಿ ಇಲ್ಲ ಸರ್ ಹಂಗ, ನಾವು ಸ್ವಲ್ಪ ಒಂದು ಚರಗಿ ನೀರು ಹಾಕಿದ್ರು ನಡೀತದೆ ಸರ್ ಅದಕ್ಕೆ. ಒಂದು ಗಿಡಕ್ಕೆ ಒಂದು ಡೈಲಿ ಒಂದು ಚರಗಿ ನೀರು ಹಾಕಿದ್ರು ಸಾಕಷ್ಟೇ ಸಾಕು ಸರ್ ಅದು, ಅಷ್ಟರಲ್ಲೇ ಬೆಳೀತದೆ. ಮುಚ್ಚಿಗೆಬೇಕು. ಹೌದು ಸರ್, ಮೇಲೆ ಅಂದ್ರೆ ಈಗ ನಾವು ಆರ್ಗ್ಯಾನಿಕ್ ಮಾಡ್ತೇನಂದ್ರೆ ಸರ್ ನಾವು ಆಲ್ರೆಡಿ ಅದಕ್ಕೆಲ್ಲ ಮುಚ್ಚಿಗೆಲ್ಲ ಮಾಡೇ ಮಾಡ್ತೀನಿ ಸರ್. ಅಂದ್ರೆ ಆರ್ಗ್ಯಾನಿಕ್ ಅಂದ್ರೆ ಕಸಾನ ಬೆಳಿಬೇಕು ಸರ್. ಆರ್ಗ್ಯಾನಿಕ್ ಅಂದ್ರೆ ಸರ ಹೊಲದಲ್ಲಿ ಕಸ ಇರಬೇಕು, ಎಷ್ಟು ಕಸ ಇರ್ತದೆ ಅಷ್ಟು ಕಸು ಆಗ್ತದೆ ಸರ್ ಭೂಮಿ. ಅಂದ್ರೆ ಅದಕ್ಕೆ ಕೊಚ್ಚಿ ನಾವು ಅದ ಹಾಕ್ತೇವೆ ಸರ್ ಅಲ್ಲಿ. ವರ್ಷ ನಾವು ಒಂದ್ ಸ್ವಲ್ಪ ಅದರಲ್ಲಿ ಇಂಟ್ರೆಸ್ಟ್ ತಗೊಂಡು ಮಾಡ್ತಾ ಇದ್ದೀನಿ ಸರ್. ಮುಂಚೆ ಮಾಡ್ತಿದ್ದು ಅಂದ್ರೆ ನಮ್ಮ ಈ ರೀತಿ ಮಾಡಬೇಕು ಇದು ಮಾಡಿಲ್ಲ, ಹೆಂಗ ಮಾಡೋದು ಹಚ್ಚೋದಂದ್ರೆ ಹಚ್ಚೋದು ಎಲ್ಲರೂ ಏನ್ ಮಾಡ್ತಾರ ಆ ರೀತಿ ಮಾಡ್ತಾ ಇದ್ದು. ಆಮೇಲೆ ನಾವು ಇಲ್ಲಿ ದೇಶಪಾಂಡೆ ರೂಟ್ ಸೆಟ್ ಅಲ್ಲಿ ಬಂದು ಇಲ್ಲಿ ಟ್ರೈನಿಂಗ್ ತಗೊಂಡು ಸಮಗ್ರ ಕೃಷಿಯಲ್ಲಿ ಟ್ರೈನಿಂಗ್ ಮಾಡಿದ್ವು. ಆ ಟ್ರೈನಿಂಗ್ ತಗೊಂಡಾದ್ಮೇಲೆ ನಾವು ಸಮಗ್ರ ಕೃಷಿಯನ್ನ ಅಳವಡಿಸ್ತಾ ಇದ್ದೀನಿ ಸರ್. ಸಮಗ್ರ ಕೃಷಿಯನ್ನ ನಾವು ಎಲ್ಲ ತಗೋತಾ ಇದ್ದೀನಿ. ಹೈನುಗಾರಿಕೆ ಬಂತು, ನಮ್ದು ತೋಟಗಾರಿಕೆ ಬೆಳೆಗಳು ಬಂತು, ನಮ್ಮ ಅಗ್ರಿಕಲ್ಚರ್ ಕ್ರಾಪ್ಸ್ ಬಂತು, ಎಲ್ಲಾ ರೀತಿ ಮಾಡ್ತಾ ಇದ್ದೀನಿ. ಈ ಸಲ ಸರ್ ಈಗ ಸೆಕೆಂಡ್ ಕ್ರಾಪ್ ಆಗಿ ಭತ್ತ ಹೋದ ನಂತರ ನಾ ಸಿರಿಧಾನ್ಯ ಮಾಡ್ಬೇಕಂತ ಮಾಡಿದ್ದೀನಿ ಸರ್. ಆಲ್ರೆಡಿ ಅಪ್ರೋಚ್ ಮಾಡಿದ್ದೀನಿ ಕೃಷಿ ಇಲಾಖೆಗೆ, ನಂಗೆ ಈ ಸಲ ಸಿರಿಧಾನ್ಯ ಕೊಡ್ತೇನೆ ಅಂತ ಹೇಳಿದ್ರು ಸರ್ ಅವರು. ಸಿರಿಧಾನ್ಯವನ್ನ ಹಾಕಿ ಟ್ರಯಲ್ ಮಾಡ್ತೇನೆ ಸರ್ ಈ ಸಲ. ಇಷ್ಟು ದಿನ ಏನ್ ಮಾಡ್ತಿದ್ರಿ ಭತ್ತದ ನಂತರ? ಸರ್ ಭತ್ತದ ಭೂಮಿಯಲ್ಲಿ ಸರ್ ಭತ್ತದ ನಂತರ ಇದು ಹಾಕ್ತಿದ್ದೆ ಸರ್, ಉದ್ದು ಆಮೇಲೆ ಹೆಸರುಕಾಳು ಅದು ಹಾಕ್ತಾ ಇದ್ದೆ ಸರ್, ಅಲಸಂದಿ ಇದೆಲ್ಲ ಹಾಕ್ತಾ ಇದ್ದೆ ಸರ್. ಅದು ಒಳ್ಳೆ ಬರುತ್ತೆ ಸರ್. ಈಗ ವೆರೈಟೀಸ್ ನಮ್ಗೇನೈತೆ ಸರ್, ಒಂದೇ ತರ ಕ್ರಾಪ್ ಬೇಡ, ಬೇರೆ ಬೇರೆ ಕ್ರಾಪ್ ಮಾಡ್ತೇನೆ. ಒಂದು ಗದ್ದೆ ಹೆಸರುಕಾಳು ಹಾಕಿದ್ರೆ ಒಂದು ಗದ್ದೆ ಉದ್ದ ಹಾಕೋದು, ಒಂದು ಗದ್ದೆ ಅಲಸಂದಿ ಹಾಕೋದು, ಈ ರೀತಿ ವೆರೈಟೀಸ್ ಕ್ರಾಪ್ ಮಾಡಿದ್ದೀನಿ ಸರ್. ಆಮೇಲೆ ಇದ್ರ ಜೊತೆಗೆ ಒಂದು ಹುಲ್ಲು ಹಚ್ಚಿದ್ದೀನಿ ಸರ್. DCH6 ಅಂತ ಹೇಳಿ ಹೊಸ ತಳಿ ಹುಲ್ಲು ಬಂದಿದೆ ಸರ್, ಅದಕ್ಕೆ ಸುಂಕು ಇರೋದಿಲ್ಲ, ನಮ್ಮ ಗೌರ್ಮೆಂಟ್ ಇವ್ರದ್ದು ಕೊಟ್ಟಿದ್ದಾರೆ ಸರ್. ಆ ಹುಲ್ಲನ್ನು ಹಚ್ಚಿದ್ದೀನಿ, ಅದು ನಮ್ಮ ಹೈನುಗಾರಿಕೆಗೆ ಅದು ಬೆಸ್ಟ್ ಹುಲ್ಲು ಸರ್, ನಂಬರ್ ಒನ್. ಅದಕ್ಕೆ ಇದಿಲ್ಲ ಸರ್, ಬೆಳವಣಿಗೆ ಏನು ಫಾಸ್ಟ್ ಆಗ್ತದೆ, ರಸ ಬರುತ್ತೆ ಆಗಿ ಇದಿದೆ ಸರ್ ಹುಲ್ಲು. ಆಲ್ರೆಡಿ ಇಷ್ಟು ಬಂದಿದೆ ಸರ್ ಈಗ ನಂದು ಹುಲ್ಲು ಇದೆ, ಅದು ಅಷ್ಟೇ. ಒಂದು 1,000 ಗಣಕಿ ತೊಗೊಂಬಂದಿದೆ ಸರ್, 1 ರೂಪಾಯಿ ಒಂದು ಗಣಕಿ ಅಂತ ಹೇಳಿ ಅವ್ರು ಕೊಟ್ಟಿದ್ರು ನಮ್ಗೆ, ಅದು ಹಚ್ಚಿದ್ದೀನಿ ಸರ್. ಅಂದ್ರೆ ಎಲ್ಲ ಸಮಗ್ರ ಕೃಷಿ ಎದುರಿಸಲುವಾಗ ಮಾಡ್ತಾ ಇದ್ದೀನಿ ಸರ್. ಹುಲ್ಲು ದಂಡಿಗೆ ಹಚ್ಚಿದ್ದ? ದಂಡಿಗೆ ಇಲ್ಲ ಸರ್, ದಂಡಿ ಅಂದ್ರೆ ಒಂದು ಹಾಫ್ ಒಂದು ಇಷ್ಟಿಷ್ಟು ಜಾಗ ಹಚ್ಚಿದ್ದೀನಿ ಸರ್, ಒಂದು ಗುಂಟೆ ಜಾಗ ಹಚ್ಚಿದ್ದೀನಿ ಸರ್. ಈ ಸಲ ಹಚ್ಚಿದ್ದೀನಿ, ಮೊದಲು ಬೇರೆ ಹುಲ್ಲಿತ್ತು ಸರ್. ಈ ಹುಲ್ಲು ಈ ಸಲ ಏನು ಗೌರ್ಮೆಂಟ್ ಪ್ರತ್ಯೇಕ DCH6 ಅಂತೇಳಿ ಕೊಟ್ಟಿದ್ರಲ್ಲ, ಅದು ಸರ್ ಒಳ್ಳೆ ಅಂದ್ರೆ ನಂಬರ್ ಒನ್ ಇದೆ ಸರ್. ಹುಲ್ಲು ರಸ ತುಂಬಿದಿರ್ತದೆ, ದಂಟ ಹಾರ್ಡ್ ಬರೋದಿಲ್ಲ, ದನಗಳಿಗೆ ಮೇವು ಆಗಿ ತಿನ್ಲಿಕ್ಕೆ ಸ್ವಲ್ಪ ನರಮಾಗಿ ಬರ್ತದೆ, ಸಾಫ್ಟ್ ಆಗಿ ಬರ್ತದೆ. ಒಂದ್ ಗುಂಟೆ ಸಾಕಾಗುತ್ತ? ಇಲ್ಲ ಇಲ್ಲ ಸರ್, ಅದು ನಾವ್ ಬೆಳೆಸ್ತೀನಿ ಸರ್. ನಾ ಅದನ್ನ ಕಟಿಂಗ್ ಮಾಡಿ ಮತ್ತೆ ಮಾಡಿ 1 ಎಕರೆ ಮಾಡ್ತೀನಿ ಸರ್. ಅದು 1 ಎಕರೆ ಹಚ್ಚಿ ಆಮೇಲೆ ಸ್ವಲ್ಪ ಹೈನುಗಾರಿಕೆ ಹೆಚ್ಚಿಗೆ ಮಾಡ್ಬೇಕಂತ ಪ್ಲಾನ್ ಹಾಕಿದ್ದೀನಿ ಸರ್. ಅಂದ್ರೆ ಹೈನುಗಾರಿಕೆಯಲ್ಲಿ ಅವಕ್ಕ ಆಹಾರ ಕೊಡ್ತೀವಿ, ಅಲ್ಲಿ ಖರ್ಚು ಜಾಸ್ತಿ, ಅಲ್ಲಿ ಖರ್ಚು ಹೆಚ್ಚಿಗೆ ಹೋಗ್ತದೆ ಸರ್. ಆಹಾರಿಗೆ ಖರ್ಚು ಹೆಚ್ಚಿಗೆ ಹೋಗ್ತದೆ ಅಂದ್ರೆ ನಾವು ಈ ಮೇವನ್ನ ಬಳಸಿದ್ರ ನಮ್ಗೆ ಒಳ್ಳೇದು ಬರ್ತೈತಿ. ಇದ್ರ ಜೊತೆಗೆ ಸರ್ ಇನ್ನೊಂದು ಮಾಡಿದ್ದೀನಿ ನಾ, ಅಜೋಲಾನು ಬೆಳೆಸಿದ್ದೀನಿ. ಅಜೋಲಾ ಅಂದ್ರೆ ಅದೊಂದು ಇದು ಸರ್, ಪಾಚಿ, ಅದು ಪಾಚಿ ಒಂದು ಪೌಂಡ್ ಮಾಡಿದ್ದೀನಿ. 3 ಮೀಟರ್ ಇದೆ ಸರ್, ಹಿಂಗ ಒಂದು 20 ಮೀಟರ್ ಇದೆ ಉದ್ದ. ಅದರಲ್ಲಿ ಒಂದು ಇಷ್ಟಿಷ್ಟು ನೀರು ಅಂದ್ರೆ ಒಂದು 3 ಅಡಿ ಇಲ್ಲ 3 ಫುಟ್ ನೀರು ಹಾಕಿ ಅದರಲ್ಲಿ ಪ್ಲಾಸ್ಟಿಕ್ ಹಾಕಿ ಪ್ಲಾಸ್ಟಿಕ್ ಅಲ್ಲಿ ನೀರು ಹಾಕಿ ಅದು ಅಜೋಲ ಹಾಕಿದ್ದೇನೆ ಸರ್. ಅದಕ್ಕೆ ನಾವು ಶಗಣಿಯನ್ನ ಕಲಿಸಿ ಹಾಕಿದ್ರೆ ಸಾಕ್ತದೆ, ಅದಕ್ಕೆ ಮತ್ತೇನು ಬೇಡ ಸರ್. ಆ ನೀರಿಗೆ ಶಗಣಿ ಹಾಕಿ ಅದು ತಾನ ಬೆಳೀತಾ ಇರ್ತದೆ. ಆಮೇಲೆ ಅಷ್ಟೇ ಡೈಲಿ ಫುಡ್ ಆಗಿ ಇಷ್ಟಿಷ್ಟು ಹಾಕಿದ್ರೆ ಸಾಕು ಸರ್. ಅದಕ್ಕೆ ಒಂದೊಂದು ಎಡೆ ಸರ್, ಒಂದು ಎಡೆ ಹಾಕಿದ್ರೆ ಅದು ಒಳ್ಳೆ ಟಾನಿಕ್ ಐತೆ ಸರ್, ಅದು ಒಳ್ಳೆ ಹಾಲು ಕೊಡ್ತೀವಿ ಸರ್. ಅದಕ್ಕೆ ನಾವು ಅದ ಸರ್ ಈಗ ನಾವು ಮಾರ್ಕೆಟ್ ಅಲ್ಲಿ ಕೊಂಡು ತಗೊಂಡ್ಬಂದು ಮಾಡ್ತೇವೆ ಹೈನುಗಾರಿಕೆ ಮಾಡಿದ್ರೆ ಅದು ಸರಿಯಾಗುವುದಿಲ್ಲ ಸರ್, ನಮ್ಗೆ ಲಾಸ್ ಆಗ್ತದೆ ನಮ್ಮ ರೈತರಿಗೆ. ಆದಷ್ಟು ನಮ್ಮ ಪ್ರಾಡಕ್ಟ್ಸ್ ಅನ್ನ ನಾವು ಬಳಸಿದ್ರೆ ನಮ್ಗೆ ಲಾಭ ಆಗ್ತದೆ ಸರ್. ಅದು ಅಜೋಲ ವರ್ಷಗಟ್ಟಲೆ ಬೆಳೆಯುತ್ತದೆ, ಅದು ಒಂದ್ಸಲ ಬೆಳೀತ ಪಾಚಿ ಸರ್. ಅದು ನೀವು ಒಂದ್ ವಾರದಾಗ ಅಂದ್ರೆ ಮತ್ತೆ ಇದ್ದಿದಂಗೆ ಫಿಲ್ ಆಗಿಬಿಡುತ್ತೆ ಸರ್. ನಾವು ಎಷ್ಟು ತೆಗಿತೀವಿ ಅಷ್ಟು ಮತ್ತೆ ಏಕಾಗಿಬಿಡುತ್ತೆ ಸರ್, ತುಂಬಿಕೊಂಡ್ಬಿಡ್ತದೆ. ಈಗ ಆಲ್ರೆಡಿ ರೆಡಿ ಇದೆ ಸರ್, ನಂದು ಅಜೋಲ ಫುಲ್ ಇದು ತುಂಬಿದೆ, ರೆಡಿ ಇದೆ. ಅಷ್ಟ ಇಷ್ಟು ತೆಗಿತೀನಿ ಸರ್. ಒಂದ್ ನಾಲ್ಕೈದು ದಿವಸ ಹೋಗಿ ಮತ್ತೆ ನೋಡಿದ ಅಂದ್ರೆ ಮತ್ತೆ ಒಂದೇ ಇರ್ತದೆ. ಅದು ಅಷ್ಟು ಸಾಕು ನಿಮ್ಗೆ? ಅಷ್ಟೆಲ್ಲ ಅಷ್ಟು ಸಾಕು ಸರ್. ಅಂದ್ರೆ ದನ ಬಾಳ ಇಲ್ಲ ಈಗ ಮಾಡ್ತಾ ಇದ್ದೀನಿ ಸರ್ ನಾ. ಅದಕ್ಕೆ ಹುಲ್ಲು ಮತ್ತು ಇದು ಅಜೋಲ ಎಲ್ಲ ರೆಡಿ ಮಾಡಿದ್ದೀನಿ ಸರ್. ನೆಕ್ಸ್ಟ್ ಸ್ಟೆಪ್ ರೆಡಿ ಮಾಡ್ತಾ ಇದ್ದೀನಿ. ಅಂದ್ರೆ ನಾವು ಯಾವುದೇ ಹೈನುಗಾರಿಕೆ ಮಾಡೋಕ್ಕಿಂತ ಮುಂಚೆ ನಮ್ಮ ಹೊಲದಲ್ಲಿ ಫಸ್ಟ್ ನಾವು ಏನ್ ಮಾಡ್ಬೇಕಂದ್ರೆ ಹುಲ್ಲನ್ನು ಬೆಳೆಸಬೇಕು. ಫಸ್ಟ್ ಹುಲ್ಲನ್ನು ಬೆಳೆಸಬೇಕು, ಅದಕ್ಕೆ ಆಹಾರ ತಯಾರಿದ ಮೇಲೆ ನಾವು ಅದನ್ನ ತಗೊಂಡ್ಬರ್ಬೇಕು ಸರ್. ನಾವು ಮೊದಲೇ ತಗೊಂಡ್ಬಂದು ಆಮೇಲೆ ಆಹಾರ ಹುಡುಕಿದ್ರೆ ಅದು ಸರಿಯಾಗೋದಿಲ್ಲ ಸರ್. ಆ ರೈತ ಏನಾಗ್ತಾನೆ, ಫೇಲ್ ಆಗ್ತಾನೆ ಸರ್. ಈಗ ನಿಮ್ಗೆ ಗೋವಿನ ಜೋಳ ದಂಟು ಸಿಗುತ್ತೆ, ಮತ್ತೆ ಭತ್ತದ ಹುಲ್ಲು ಸಿಗುತ್ತೆ, ಅವುಗಳನ್ನು ಕೂಡ ಪೂರಕ ಅದೆಲ್ಲ ಸರ್. ಈಗ ನಾವು ಆಕ್ಚುಲಿ ಆರ್ಗ್ಯಾನಿಕ್ ನ ಭತ್ತ ಬೆಳೆದಿದ್ದೀನಿ, ಅದು ರಾ ಮಟೀರಿಯಲ್ ಸರ್. ನಮ್ಗೆ ಅದ್ರದ ಏನು ವೇಸ್ಟ್ ಅನ್ನೋದು ಏನಿಲ್ಲ ಸರ್. ಅದ್ರ ನಾವು ಭತ್ತ ಹೊಡೆದ ನಂತರ, ಅಕ್ಕಿ ಮಾಡಿದ ನಂತರ ಅದ್ರ ತೌಡು ಬರ್ತದೆ, ಅದು ಯಾರಿಗೆ ಕೊಡೋದಿಲ್ಲ ಸರ್. ಅದು ನಾವು ಇಟ್ಕೋತೇವೆ, ಇಲ್ಲಿ ಹಾಕಿ ಅದು ನಮ್ಮ ದನಗಳಿಗೆ ಆಹಾರ ಹಾಕಿ ಕೊಡ್ತೇವೆ ಸರ್. ಆಮೇಲೆ ಗೊಂಜಾಳ ನಾ ಅರ್ಧ ಎಕರೆ ಗೊಂಜಾಳ ಹಾಕಿದ್ದೇನೆ ಸರ್. ಆಕ್ಚುಲಿ ಗೊಂಜಾಳ ಹಾಕಿದ್ದೆ ಸರ್ ನಾ, ಅದೇನು ಮಾಡ್ತೇನೆ, ಆ ಗೊಂಜಾಳ ಏನಿದೆಲ್ಲ ಆ ತೌಡಲ್ಲಿ ಮಿಕ್ಸ್ ಮಾಡಿ ಅದು ಗಿರ್ನಿಯಲ್ಲಿ ಹಾಕಿ ಹೊಡೆದು ಅದು ಮಿಕ್ಸ್ ಮಾಡಿ ಹಾಕಿದ್ರು ನಡೆದಿದೆ ಸರ್. ಮರಲ್ಲ ಸರ್, ಅದು ಮರ್ಲಿಕ್ಕೆ ಮಾಡೋದಿಲ್ಲ. ಅದೇನೈತಲ್ಲ ನಮ್ದು ಇದಕ್ಕೆ ಸರ್, ದನಗಳಿಗೆ ಆಹಾರ. ಅದರದ್ದು ದಂಟನೂ ಯೂಸ್ ಬರ್ತದೆ, ಅದರದ ಕಾಳನ್ನು ಯೂಸ್ ಬರ್ತದೆ. ಹಿಂಗ್ ಮಾಡೋದ್ರಿಂದ ನಿಮ್ಮ ಹಾಲಿನ ಇಳುವರಿ ಅಂದ್ರೆ ಜಾಸ್ತಿ ಆಗಿದೆಯಾ? ಹಾಲಿನ ಇಳುವರಿ ಹೆಚ್ಚಿಗೆ ಆಗ್ತದೆ ಸರ್, ಕಂಪಲ್ಸರಿ ಆಗಾಕಬೇಕು ಸರ್. ಯಾಕಂದ್ರೆ ನಮ್ಗೆ ಇನ್ಕಮ್ ಇರೋದನ್ನ ಅಲ್ಲೇ ಸರ್ ಮೇನ್. ಈಗ ನಾವು ಆಹಾರ ಹೊರಗಿಂದ ಆಹಾರ ತಗೊಂಡ್ಬಂದು ಹಾಕಿದ್ರೆ ಅಲ್ಲಿ ನೋಡಿದ್ರೆ ಸರ್ ಮಾರ್ಕೆಟ್ ಅಲ್ಲಿ ಹೋದ್ರೆ 50 ರೂಪಾಯಿ ಕಿಲೋ ಇದಂತಾರೆ. ನಮ್ಮ 1 ಲೀಟರ್ ಹಾಲಿಗೆ ಎಷ್ಟು ಸಿಗ್ತದೆ ಸರ್? ಅಲ್ಲೇ 50 ರೂಪಾಯಿ ಸಿಗ್ತದೆ. ಆಮೇಲೆ ನಾವು ಏನ್ ಮಾಡಿದಂಗೆ ಸರ್, ನಮ್ಗೇನ ಲಾಭ ಬೇಕಂದ್ರೆ ಸ್ವಂತ ನಮ್ಮ ಹೊಲದಲ್ಲಿ ನಾವು ಬೆಳೆದನ್ನು ಅದನ್ನ ಹಾಕಿದ ನಂತರ ಲಾಭ ಸರ್. ನಾವು ಹೊರಗಿಂದ ತಂದು ಫೀಡ್ಸ್ ತಂದು ಹಾಕಿ ಅದ ಹೈನುಗಾರಿಕೆ ಮಾಡ್ತೇನೆ ಅಂದ್ರೆ ಆಗೋದಿಲ್ಲ ಸರ್, ಅದು ಲಾಸ್ ಆಗ್ತದೆ. ಹಂಗಾದ್ರೆ ಹೈನುಗಾರಿಕೆ ಒಳಗೆ ನಮ್ಮ ದೇಶಿ ದನಗಳು ಇರ್ತವು, ಎಚ್ಎಫ್ ಜರ್ಸಿ ಅಂತ ಹೈಬ್ರಿಡ್ಸ್ ಇರ್ತವು, ಯಾವನ್ ಸಾಕಿದ್ರು ಒಳ್ಳೇದು ಸರ್? ಬೆಸ್ಟ್ ಅಂದ್ರೆ ಸರ್ ಗಿರ್ ಆಕಳ. ನಾ ಎಚ್ಎಫ್ ನು ಸಾಕಿದ್ದೆ ಸರ್, ಆಮೇಲೆ ಇದು ಜರ್ಸಿನೂ ಸಾಕಿದೆ. ಜರ್ಸಿ ಒಂದು ಮೀಡಿಯಂ ಆಗಿ ನಮ್ಮ ಇದಕ್ಕೂ ಅದನ್ನು ಸ್ವಲ್ಪ ಹೊಂದ್ಕೋತಾವ ಸರ್. ಕರೆ ಬೆಸ್ಟ್ ಅಂದ್ರೆ ಸರ್ ಗಿರಾಕಳ. ಗಿರಾಕಳ ಅದೇನಿದೆ ಸರ್ ಅಂದ್ರೆ ಅದರದ ಮೂತ್ರನು ಅದಕ್ಕೆ ಬಹಳ ಡಿಮಾಂಡ್ ಇದೆ ಅಂತ ನಾವು ಇದರಲ್ಲಿ ನೋಡ್ತಾ ಇದ್ದೆ. ಈಗ ಅದಕ್ಕೆ ನಾನು ಈಗ ಇದ್ದಿದ್ದ ನಂದು ಕರ ಏನಿದೆ ಅಲ್ಲ ಸರ್, ಗಿರ್ ಕರಾನ ಇದೆ ಸರ್ ನನ್ನ ಕಡೆ. ಈಗ ಇದ್ದಿದ್ದ ನಂದು ಏಮಿದೆ ಏನಿದೆ ಅಂದ್ರೆ ಮಾಡೋದಿದ್ರೆ ಗಿರ್ ತಳಿನ ಬೆಳೆಸಬೇಕಂತ ಇತ್ತು ಸರ್. ಒಂದು ಜವಾರಿ ಆಕಳ ಉಳ್ಕಿದೆಲ್ಲ ಗಿರ್. ಗಿರ್ ಮತ್ತೆ ತಂಬರ್ಬೇಕಾ ಅಥವಾ ಇಲ್ಲೇ ಇದ್ದಿದ್ದನ್ನ ಬೆಳೆಸ್ಕೊಂತ? ಇದ್ದಿದ್ದನ್ನ ಈಗ ಸದ್ಯ ಸರ, ಈಗ ನಾವ್ ಏನೈತಿ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಲ್ಲ, ಅಷ್ಟು ಇನ್ವೆಸ್ಟ್ಮೆಂಟ್ ಇದ್ದಿದ್ರಾಗ ನಾ ಬೆಳೆಸ್ತಾ ಇದ್ದೇನೆ. ಆದ್ರೆ ಒಂದೆರಡು ತಗೊಂಡ್ಬರ್ಬೋದು ಅಷ್ಟ. ಈಗ ಎರಡು ಇದೆ ಸರ್ ನನ್ನ ಕಡೆ, ಗಿರ್ ಇದೆ ಆಲ್ರೆಡಿ, ಎರಡು ಇದೆ, ಅದನ್ನ ಬೆಳೆಸ್ತಾ ಇದ್ದೇನೆ. ಎಷ್ಟು ಹಾಲು ಕೊಡುತ್ತದೆ? ಅದು 6 ಲೀಟರ್ ಕೊಡ್ತದೆ ಸರ್, 6 ಲೀಟರ್ಸ್ ಹಿಡಿದಿದೆ ಒಂದ್ ಟೈಮಿಗೆ. ಇದೇ ಮಾಮೂಲು ಆಹಾರ ನೀವು ಮನೆಯಿಂದ ತಯಾರು ಮಾಡಿದ್ದಕ್ಕೆ ಇದು ಮಾಡಬಹುದು. ಆಹಾರ ಏನು ಹೊರಗಿಂದ ಏನು ತರೋದಿಲ್ಲ ಸರ್. ಮೊದಲು ತರ್ತಾ ಇದ್ದೆ, ನಾ ಟ್ರೈನಿಂಗ್ ತಗೊಂಡ ನಂತರ ಮ್ಯಾಕ್ಸಿಮಮ್ ನಾ ಎಲ್ಲ ಹೊರಗಿಂದ ಅವಾಯ್ಡ್ ಮಾಡಿದ್ದೀನಿ ಸರ್. ನಮ್ಮಲ್ಲೇನೆ ಇದು ಮಾಡ್ತೇನೆ. ಆಮೇಲೆ ಅದು ಹೊಲಕ್ಕೆ ನಾ ನಮ್ಮ ಶಗಣಿ ಇದು ಮಾಡ್ತೇನೆ ಸರ್, ಜೀವಾಮೃತನು ಮಾಡ್ತೇನೆ, ಅದು ಹಾಕ್ತಾ ಇರ್ತೇನೆ. ಜೀವಾಮೃತ ಅಂದ್ರೆ ಲಾಸ್ಟ್ ನಮ್ಮ ಟ್ರೈನಿಂಗ್ ತಗೊಂಡ ನಂತರ ನಾ ಮಾಡ್ತಾ ಇದ್ದೀನಿ ಸರ್. ಅದು ಮೊದಲು ಮಾಡ್ತಾ ಇದ್ದಿದ್ದಿಲ್ಲ. ಅದರದನು ಬೆಸ್ಟ್ ಇದೆ ಸರ್, ಜೀವಾಮೃತನು ಬೆಸ್ಟ್. ಅದರಲ್ಲಿ ಸರ್ ನಮ್ಮ ಗೊಬ್ಬರ ಏನ್ ತಗೊಂಡ್ಬರ್ತೇವಲ್ಲ ನಾವು ಲ್ಯಾಂಡಿಗೆ, ನಮ್ಮ ಹೊಲಕ್ಕೆ ಏನು ಗೊಬ್ಬರ ತಗೊಂಡ್ಬರ್ತೇವಲ್ಲ ಕೆಮಿಕಲ್ ಗೊಬ್ಬರ, ಅದೆಲ್ಲ ಏನು ತರೋದ ಅವಶ್ಯಕತೆ ಇಲ್ಲ ಸರ್. ಜೀವಾಮೃತ ಇದ್ರೆ ಅಷ್ಟು ಒಳ್ಳೆ ಇದು ಸರ್. ಒಂದು ಮಾತ್ರ ಏನ್ ಸರ್, ಅದಕ್ಕೆ ಮೇಂಟೆನೆನ್ಸ್ ಮಾಡಬೇಕು ಜೀವಾಮೃತಕ್ಕೆ. ಅದು ಆದ ತಕ್ಷಣ ಅದನ್ನ ಕರೆಕ್ಟ್ ಟೈಮಿಗೆ ಅದಕ್ಕೆ ನೀರಿನ ಜೊತೆಗೆ ಅದಕ್ಕೆ ನಾವು ಹೊಲದಲ್ಲಿ ಬಿಡ್ತಾ ಇರ್ಬೇಕು ಸರ್. ಅದು ಅಂದ್ರೆ ಮೇಲಿನ ಮೇಲೆ ಅದ ಎಷ್ಟು ಉತ್ಪತ್ತಿ ಆಗ್ತದೆ ಅಂದ್ರೆ ನಮ್ಗೆ ಅದಕ್ಕೆ ಲಿಮಿಟ್ ಇಲ್ಲ ಸರ್. ಮತ್ತೆ ಖರ್ಚಿಲ್ಲ ಸರ್, ನಮ್ದು ದನ ಇರ್ತವೆ, ನಮ್ದು ಶಗಣಿ ಇರ್ತದೆ, ಆ ಶಗಣಿ ಹಾಕಿದ್ರೆ ಮುಗ್ದೋದು ಸರ್. ಅದಕ್ಕೆ ಮೊದಲು ಒಂದ್ಸಲ ರೆಡಿ ಮಾಡ್ಬೇಕಾದ್ರೆ ನಾವು ಬೆಲ್ಲ ಹಾಕಿ ಇದಾಕಿ ಮಾಡ್ತೇವೆ. ಬೆಲ್ಲ ಹಾಕ್ತೇವೆ. ಆಮೇಲೆ ಮೂರ್ ನಾಲ್ಕು ತರದ ಕಡ್ಲಿ ಹಿಟ್ಟು ಅವೆಲ್ಲ ಹಾಕಿ ಇದ್ ಮಾಡಿ ಮಾಡ್ತೇವಿ. ಆಮೇಲೆ ಏನೈತಿ ರೆಗ್ಯುಲರ್ ನೀರ್ ಹಾಕ್ತಾ ಹೋದ್ಬಿಟ್ರ ಸರ್ ಸಗಣಿ ನೀರ್ ಹಾಕೊಂಡು ಮಾಡ್ಕೊಂಡು ಹೋದ್ರೆ ಚಲೋ ಇರುತ್ತೆ ಸರ್. ಅದನ್ನು ನೀರಾವರಿ ಮೂಲಕ ಕೊಡದ ನೀರ್ ಮೂಲಕ ಕೊಡ ಸರ್ ನೀರ್ ಮೂಲಕ ಕೊಡ್ಬೇಕು ಸರ್. ಅದು ಆಕ್ಚುಲಿ ಅದಕ್ಕೆ ಏನಿದೆ ಸರ್ ಬೋರಿಗೆ ನಾವೇನು ಮಾಡಬೇಕು ಅದಕ್ಕೆ ನಮ್ದು ಇದ್ರದ ಡ್ರಿಪ್ ಲೈನ್ ಇರ್ತಲ್ಲ ಸರ್ ಡ್ರಿಪ್ ಲೈನ್ ಕೊಟ್ರೆ ಮತ್ತೆ ಬಹಳ ಒಳ್ಳೇದು ಸರ್. ಡ್ರಿಪ್ ಇದ್ರೆ ಮಾತ್ರ ಬಹಳ ಒಳ್ಳೇದು ನಮ್ ರೈತರಿಗೆ ಅಂದ್ರೆ ಸರ್ ಡ್ರಿಪ್ ಯೂಸ್ ಮಾಡಿದ್ರೆ ಬಹಳ ಒಳ್ಳೇದು ಸರ್. ಇಲ್ಲಾದ್ರೆ ನೀರ್ನು ವೇಸ್ಟ್ ಸಾಕಷ್ಟು ವೇಸ್ಟ್ ಮಾಡ್ತದೆ ಸರ್ ನಮ್ ರೈತರಿಗೆ. ನಾವು ಕಬ್ಬಿಗೆ ಸರ್ ಚಾಲು ಇಟ್ಟು ಬಂದ್ಬಿಡ್ತಾರೆ ರಾತ್ರಿ ಎಲ್ಲ ಚಾಲು ಇಟ್ಟು ಬಿಡುದು. ಆ ರೀತಿ ಮಾಡೋದ್ರಿಂದ ನಮ್ಮ ಇದು ಲಾಸ್ ನೀರ್ ಹೆಚ್ಚಿಗೆ ನೀರ್ ಕೊಟ್ಟರು ಅದನ್ನ ಅದಕ್ಕೆ ಎಷ್ಟು ಬೇಕು ಅಷ್ಟೇ ಕೊಡ್ತೀವಿ ಸರ್. ಅದು ನಾವು ರೈತರ ಹಂಗ ಬಿಡ್ತಾನೆ ಇರ್ತೇವೆ. ಅದಕ್ಕೆ ಡ್ರಿಪ್ ಇದ್ರೆ ಏನಾಗ್ತದೆ ಸರ್ ನಮ್ಗೆ ಅದಕ್ಕೆ ಎಷ್ಟು ಆಹಾರ ಬೇಕು ಎಷ್ಟು ನೀರ್ ಬೇಕು ಅಷ್ಟೇ ಕೊಟ್ಟರೆ ನೀರ್ನು ಉಳಿತಾಯ ಮಾಡಬಹುದು ಸರ್ ಅದರಿಂದ. ಹಾಗಾಗಿ ನೀವು ಕಬ್ಬಿಗೆ ಜಾಸ್ತಿ ನೀರ್ ಕೊಡಲ್ಲ? ಕಬ್ಬಿಗೆ ಸರ್ ನಾ ಜಾಸ್ತಿ ನೀರ್ ಕೊಡೋದಿಲ್ಲ ಸರ್. ನಾ ಡ್ರಿಪ್ ಹಾಕಿದ್ದೀನಿ ಸರ್ ಕಬ್ಬಿಗೆ. ಕಬ್ಬಿಗೆ ಡ್ರಿಪ್ ಹಾಕಿದ್ದೀನಿ, ಅದ ಕಬ್ಬಿಗೆ ಡ್ರಿಪ್ ತ್ರೂನ ನೀರ್ ಕೊಡ್ತೇನೆ. ಹದವಾದ ನೀರಾವರಿ ಅಂತೀವಿ, ಹದವಾದ ನೀರಾವರಿ ಅಂತ ಹೆಂಗ್ ತೀರ್ಮಾನ ಮಾಡೋದು ನಾವು, ಹೆಂಗ್ ಮಾಡ್ಬೇಕು? ಅದ ಸರ್ ಈಗ ಹದವಾಗಿ ಅಂದ್ರೆ ಈಗ ನಾವು ರಾತ್ರಿ ಎಲ್ಲ ನೀರ್ ಬಿಡ್ತೇವೆ ಕಬ್ಬಿಗೆ, ಆ ರೀತಿ ಬಿಡಬಾರ್ದು ಸರ್. ಅದಕ್ಕೇನಿದೆ ಡ್ರಿಪ್ ಹನಿ ನೀರಾವರಿ, ಹನಿ ನೀರಾವರಿಯನ್ನ ಬಳಸಿ ಅದನ್ನ ನೀರು ಸೀಮಿತವಾಗಿ ಬಳಸಬಹುದು ಸರ್. ಅದಕ್ಕೆ ಅದ್ ಮಾಡಿದ್ರೆ ನಮ್ ಬೆಸ್ಟ್. ಮತ್ತೆ ಅದ ಡ್ರಿಪ್ ಮಾಡೋದ್ರಿಂದ ಇನ್ನೊಂದು ಲಾಭ ಏನಂದ್ರೆ ಸರ್ ನಮ್ದು ಜೀವಾಮೃತ ಏನಿದೆ ಅಲ್ಲ ಸರ್, ನಾವು ಡೈರೆಕ್ಟ್ ಆ ನೀರಿಂದ ಇದಕ್ಕೆ ಕೊಡಬಹುದು ಸರ್, ಬೆಳಿಗ್ ಕೊಡಬಹುದು, ಬೇರೆಗೆ ಬೇರೆಗೆ ಹೋಗ್ತದೆ. ಈಗ ನಮ್ಗೆ ಯಾವ ಬೆಳಿ ಎಲ್ಲಿ ಕೊಡ್ಬೇಕಲ್ಲ ಅಲ್ಲೇ ಹೋಗ್ತದೆ. ಅದೊಂದು ಪ್ಲಸ್ ಪಾಯಿಂಟ್ ಸರ್ ನಾವು ಡ್ರಿಪ್ ಮಾಡೋದ್ರಿಂದ. ಎಷ್ಟು ಅಂತರ ಇರ್ತೀರ ಹಂಗಾರ ಕಬ್ಬಿಗೆ ಸರ್? ಕಬ್ಬಿಗೆ ಸರ್ ನಂದ ಜೋಡ್ ಸಾಲ ಪದ್ಧತಿ ಇದೆ ಮಾಡಿದ್ದು, ಎರಡೂವರೆ ಫೂಟ್ ಸಾಲ ಹೊಡೆದಿದೆ, ಎರಡು ಸಾಲ ಕಂಬ ಹಚ್ಚೋದು, 5 feet ಸ್ಪೇಸಿಂಗ್ ಸರ್, 5 feet ಗ್ಯಾಪ್ ಇದೆ, ನಂತರ ಮತ್ತೆ ಎರಡು ಸಾಲ, ಎರಡು ಸಾಲ ನಡಕ್ಕೆ ಒಂದು ಲೈನ್ ಹೋಗಿದ್ರೆ ಸಾಕು ಸರ್. ಇದು ಡ್ರಿಪ್ ಎರಡು ಸಾಲ ಲೈನ್ ಹಾಕ್ತಲ್ಲ, ಇಲ್ಲೇ ಸೆಂಟ್ರಲ್ಲಿ ಒಂದು ಲೈನ್ ಹಾಕಿದ್ರೆ ಸಾಕು ಸರ್. ಆ ಕಡೆ ಈ ಕಡೆ ಮತ್ತೆ ಹಾಕೋದು ಅವಶ್ಯಕತೆ ಇಲ್ಲ ಸರ್. ಆ ಒಂದು ಲೈನಿಗೆ ನೀರು ಬಿಟ್ಟರೆ ನೀರು ಗೊಬ್ಬರ ಎಲ್ಲ ಅದರಲ್ಲೇ ಬಿಟ್ಟುಬಿಡೋದು, ಅದು ಬೆಸ್ಟ್ ಸರ್. ಈ ರೀತಿ ಸ್ಪೇಸಿಂಗ್ ಕೊಡೋದ್ರಿಂದ ಅವು ಹುಲುಸಾಗಿ ಬೆಳೀತಾವ ಕಬ್ಬು? ಬೆಸ್ಟ್ ಬೆಳೀತದೆ ಸರ್, ನಂಬರ್ ಒನ್ ಬೆಳೀತೈತಿ. ಯಾಕಂದ್ರೆ ಅದ್ರ ಗಾಳಿ ಚಲೋ ಗಾಳಿ ಅಡ್ಡಾಡ್ತೈತಿ, ಆಮೇಲೆ ನಮಗೂ ವರ್ಕ್ ಕೆಲಸ ಮಾಡ್ಲಿಕ್ಕೂ ಅದ್ರದ ನಮ್ ಏನ್ ಕೆಲಸ ಇದ್ರು ಮಾಡ್ಲಿಕ್ಕೆ ಬೆಸ್ಟ್ ಸರ್ ನಂಬರ್ ಒನ್. ಅದರಿಂದ ಇಳುವರಿ ಬರ್ತದ ಕಬ್ಬು ಸರ್? ಅದ್ರದ್ದು ಇಳುವರಿ ಸರ್ ನಮ್ಮಲ್ಲಿ ಸರ್ ಕನಿಷ್ಠ ಎಲ್ಲಾ ರೈತರು ಬರೀ 30 ಟನ್ ಬೆಳೆಸೋದು ಇದು ಮಾಡ್ತಿದ್ರು. ಅದ್ ಡ್ರಿಪ್ ಹಾಕೋದ್ರಿಂದ ಒಂದ್ 10 ಟನ್ ಹೆಚ್ಚಿಗೆ ಆಗ್ಬೋದು ಸರ್ ಕಬ್ಬು. ಅಂದ್ರೆ ನಾರ್ಮಲ್ ಆಗಿ ಏನ್ ಬೆಳೆಸ್ತಾರೆ ಅದರಿಂದ ಒಂದ್ 10 ಟನ್ ಹೆಚ್ಚಿಗೆ ಆಗ್ತದೆ ಸರ್, ಕಡಿಮೆ ಏನಾಗೋದಿಲ್ಲ. ಕೆಲವೊಂದ್ ಕಡೆ 80-100 ಟನ್ ಬೆಳೀತಾರೆ, ಅಲ್ಲಿ ಹೋಗಿ ನೋಡ್ಕೊಂಬರ್ಬೇಕು ಅವ್ರು ಹೆಂಗ್ ಬೆಳೀತಾರೆ ಏನಂತ. ಇಲ್ಲ ಸರ್ ಏನಾಗಿದೆ, ಭೂಮಿ ಮೇಲೆ ಡಿಪೆಂಡ್ ಸರ್. ನಮ್ಮಲ್ಲಿ ಸ್ವಲ್ಪ ನಮ್ ಕಸ ಬಾಳ ಸರ್ ನಮ್ ಭೂಮಿಗೆ, ಅದಕ್ಕೆ ಒಂದ್ ಸ್ವಲ್ಪ ಆದ್ರೂ ಬೆಳೀತೈತಿ. ನಾವು 80 ಏನ್ ಮಾಡ್ಲಿಕ್ಕೆ ಬರೋದಿಲ್ಲ, 60 ಮಟ ಮಾಡ್ಬೋದು ಸರ್ ನಾವು ಮ್ಯಾಕ್ಸಿಮಮ್. ಅದೇನಿದೆ ಸರ್ ಈಗ ಅವ್ರು 100 ಟನ್ ಬೆಳೆಸ್ಬೇಕಂದ್ರ ನಾವು 1.5 ವರ್ಷ ಕಾಯ್ಬೇಕು ಸರ್. ನಮ್ದು ಬೆಳಿ ಇಲ್ಲೇ ಕಟಾವ್ ಆಗೋದು 12 ತಿಂಗಳ ಕಟಾವ್ ಆಗ್ಬಿಡುತ್ತೆ ಸರ್. 12 ತಿಂಗಳ ಕಟಾವ್ ಮಾಡಿದ್ರೆ ನಮ್ಗೆ ಅದು ಇಳುವರಿ ನಮ್ದು ಅಷ್ಟೇ ಬರುತ್ತೆ ಸರ್, 60 ಮಟ ಬರ್ಬೋದು. ನಾವು 1.5 ವರ್ಷ ಮಾಡಿದ್ರೆ 100 ತಗೊಂಡ್ಬರ್ಬೋದು ಸರ್, 1.5 ವರ್ಷ ಬೆಳೆಸಿದ್ರೆ. ಅದಕ್ಕಿಂತ ಮೇನ್ ಆಗಿ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಬೀಜದ ಆಯ್ಕೆ, ಭಾರಿ ಬಲಿಷ್ಠವಾದಂತ ಕಬ್ಬನ್ನ ಆಯ್ಕೆ ಮಾಡಿಕೊಂಡು ಕಣ್ಣನ್ನ ಆಯ್ಕೆ ಮಾಡಿಕೊಂಡು ನಾಟಿ ಮಾಡೋದು ಒಂದು, ಸರಿಯಾಗಿ ಅದು ನಾಟಿ ಮಾಡೋಕ್ಕಿಂತ ಪೂರ್ವದಲ್ಲಿ ಬೀಜೋಪಚಾರ ಮಾಡೋದು ಮತ್ತೊಂದು. ಸ್ಪೇಸಿಂಗ್ ನೀವು ಕೊಡ್ತಾ ಇದ್ದಾರಲ್ಲ, ಎರಡೆರಡು ಸಾಲು ಮಧ್ಯೆ ಮತ್ತೆ 5 feet ಬಿಡ್ತೀರಿ, ಮತ್ತೆ 2 ಸಾಲ ಹಾಕ್ತಾರೆ. ಇದಕ್ಕಿಂತ 8 feet ಬಿಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ. ಯಾಕಂದ್ರೆ ಸೂರ್ಯನ ಬಿಸಿಲು ಬಹಳ ಮುಖ್ಯ ಅದಕ್ಕೆ. ಮತ್ತೆ ನೀವು 2 ಸಾಲಿನ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಅಂತರ ಎಷ್ಟು ಕೊಡ್ತೀರಿ ಇಲ್ಲಿ? ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಸರ್ 1 foot ಅಷ್ಟೇ ಸರ್ ನಮ್ಗೆ ಅಷ್ಟು ಕೊಡ್ತೀರಿ. ಅಲ್ಲಿ ಕೂಡ ಸೂರ್ಯನ ಬೆಳಕು ಬರಲ್ಲ, ಸೂರ್ಯನ ಬೆಳಕು ಬರಲಿಲ್ಲ ಅಂದ್ರೆ ಆಹಾರ ತಯಾರಾಗಲ್ಲ, ಆಹಾರ ತಯಾರಾಗಲಿಲ್ಲ ಅಂದ್ರೆ ಬಲಿಷ್ಠವಾಗಿ ಬರಲ್ಲ, ಬಲಿಷ್ಠವಾಗಿ ಬರಲಿಲ್ಲ ಅಂದ್ರೆ ತೂಕ ಬರಲ್ಲ. ಇವೆಲ್ಲ ಕಾರಣ ಇರುತ್ತೆ. ನೀವು 2 ಸಾಲು ಹಾಕ್ತೀರಿ, 8 ಸಾಲು ಮಧ್ಯ ಬಿಟ್ಟು ಮತ್ತೆ 2 ಸಾಲು ಹಾಕಿದ್ರೆ, ಮತ್ತೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ 3 feet ಕೊಟ್ರೆ ಅಲ್ಲಿ ಮರಿಗಳು ಜಾಸ್ತಿ ಬೆಳೀತಾವ, ಬಲಿಷ್ಠವಾಗಿನೂ ಬರುತ್ತೆ, ಇಳುವರಿ ಸಹಜವಾಗಿ ಜಾಸ್ತಿ ಇರುತ್ತೆ, ಮತ್ತೆ ತೂಕ ಬರುತ್ತೆ, ಸಕ್ಕರೆ ಪ್ರಮಾಣ ಜಾಸ್ತಿ ಇರುತ್ತೆ. ಈ ಪದ್ಧತಿಯನ್ನು ಒಂದು 2 ಸಾಲ ಮಾಡಿ ನೋಡಿ ನೀವು. ಯಾಕೆ ಪ್ರಯೋಗ ಮಾಡಿಲ್ಲ ಇಲ್ಲಿ ರೈತರು? ಬಹಳ ಮಾಡುವ ಸರ್, ಈ ಸಲ ಪ್ರಯೋಗ ಮಾಡ್ತೇನೆ, ಮಾಡಿ ನಿಮ್ಗೆ ತಿಳಿಸ್ತೇನೆ ಸರ್. ಯಾಕಂದ್ರೆ ಬೀಜ ಆಯ್ಕೆ ಮಾಡ್ಕೊಂತಾರಲ್ಲ, ಅದು ಸಣ್ಣ ಸಣ್ಣ ಸಿಪ್ಪಿಗೆ ಇರುವಂತ ಸ್ಪೇಸಿಂಗ್ ಮಾಡಿದ್ದೇನೆ ಸರ್. ನಾ ಸಿಂಗಲ್ ಸಾಲ 4 feet ಸ್ಪೇಸಿಂಗ್ ಮಾಡಿ ನೋಡಿದ್ದೇನೆ, ಅದೊಂದ್ ಸ್ವಲ್ಪ ನಮ್ಗೆ ಡ್ರಿಪ್ಪಿಗೆ ಅದು ಪ್ರಾಬ್ಲಮ್ ಆಗ್ತದೆ ಸರ್. ಅದಕ್ಕೆ ಡ್ರಿಪ್ ಹಾಕ್ಲಿಕ್ಕೆ ಪ್ರಾಬ್ಲಮ್ ಆಗ್ತದೆ ಅಂದ್ರೆ ಈ ಪದ್ಧತಿಯನ್ನ ಅಳವಡಿಸ್ಕೊಂಡ್ವಿ ನಾವು ಸರ್, ಜೋಡಿಸಲು ಪದ್ಧತಿ. ನಮ್ಮ ರೈತರಲ್ಲಿ ಒಂದು ತಿಳುವಳಿಕೆ ಏನಿದೆ ಅಂದ್ರೆ, ಜಾಸ್ತಿ ಬೀಜ ಹಾಕೋದ್ರಿಂದ ನಮ್ಗೆ ಹೆಚ್ಚು ಕಬ್ಬು ಗಳಗಳು ಸಿಗ್ತಾವು ಅನ್ನುವಂಥದ್ದು ತಪ್ಪು ತಿಳುವಳಿಕೆ. ತಪ್ಪು ತಿಳುವಳಿಕೆ ಹೆಂಗಂತ ಹೇಳಿ, ಒಂದು ಮನೆಯೊಳಗ ಇಬ್ಬರ ಮಕ್ಕಳಿರೋದಕ್ಕೂ ಹತ್ತು ಜನ ಮಕ್ಕಳಿರೋದಕ್ಕೂ ವ್ಯತ್ಯಾಸ ಇದೆ. ಅವ್ರಿಗೆ ಮಗಳಿಗೆ ಸಿಗಾರಲ್ಲ, ಸರಿಯಾದ ಊಟ ಸಿಗಲ್ಲ, ಸರಿಯಾದ ವಿದ್ಯಾಭ್ಯಾಸ ಸಿಗಲ್ಲ. ಯಾಕಂದ್ರೆ ನಮ್ಗೆ ಅಷ್ಟು ಕೊಡುವಷ್ಟು ಸಂಪನ್ಮೂಲ ಇರಲ್ಲ. ಕಬ್ಬಿನಲ್ಲೂ ಹಾಗೆ, ಎಲ್ಲಾ ಬೆಳೆಗಳಲ್ಲೂ ಹಾಗೆ. ಈಗ ಸರ ಈ ಸಲ ಮಾಡಿ ನೋಡ್ತೇನೆ ಸರ್, ಅದನ್ನು 8 ಫೀಟ್ ಸ್ಪೇಸಿಂಗ್ ಅದೆಲ್ಲ ಮಾಡಿ ಪ್ರಯೋಗ ಮಾಡಿ ನೋಡ್ತೇನೆ ಸರ್, ನೋಡಿ ಇದು ಮಾಡ್ತೇನೆ. ಮತ್ತೆ ಹಣ್ಣಿನ ಬೆಳೆಗಳು ತರಕಾರಿ ಇವನ್ನೆಲ್ಲ ಬೆಳಿತೀರಿ ನಾವು. ತರಕಾರಿ ನಿಮಗೆ ಹೇಗೆ ಆದಾಯ ಕೊಡುತ್ತೆ, ಹೇಗೆ ಲಾಭದಾಯಕ? ಅದಿಲ್ಲ ತರಕಾರಿ ಅಂದ್ರೆ ಸರ್, ತರಕಾರಿಯಲ್ಲಿ ಏನಿದೆ ನಮ್ಗೆ ಫಾಸ್ಟ್ ಇನ್ಕಮ್ ಬರುವಂತ ಕ್ರಾಪ್ ಸರ್ ತರಕಾರಿ ವೆಜಿಟೇಬಲ್ಸ್. ನಮ್ಮ ರೈತರಿಗೆ ಏನಂತಾರ, ಒಂದಂದ್ರೆ ಏನೈತಿ, ನಾವು ಬೆಳಿತೇವಿ ಒಂದ್ ರೇಟ್ ಕರೆಕ್ಟ್ ಆಗಿ ಮಾರ್ಕೆಟ್ ಈಗ ನಾವು ನೋಡಿ ಮಾಡ್ಬೇಕು. ಯಾವ್ದು ತರಕಾರಿ ಮಾಡಿದ್ರು, ಯಾವ ಸೀಸನ್ ಅಲ್ಲಿ ಯಾವ ತರಕಾರಿ ಮಾಡಿದ್ರು ಅದಕ್ಕೆ ಡಿಮಾಂಡ್ ಇರ್ತೈತಿ, ಅದನ್ನ ನೋಡಿ ನಾವು ಮಾಡ್ಬೇಕು. ಈಗ ನಾ ಆಕ್ಚುಲಿ ಸರ್ ಈಗ ಮಳೆಗಾಲದಲ್ಲಿ ಸಸಿ ತಂದು ಹಚ್ಚಿದ್ದೆ ಸರ್, ನಾ ಮಳೆ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ಆದ್ರೂ ಅದರಲ್ಲಿ ಯಾಕೆ ಹಚ್ಚಿದೆ ಅಂದ್ರೆ ಅದಕ್ಕೆ ಅದು ಉಳಿಯೋ ಹಂಗ, ಅದ ಕೊಳಿಬಾರದು ಆ ರೀತಿ. ಅದಕ್ಕೆ ಗಟ್ರಸ್ ಎಲ್ಲ ಮಾಡಿ ಹೊಡೆದೆಲ್ಲ ಏರು ಮಡಿ ಮಾಡಿದ್ದೇನೆ. ಏರು ಮಡಿ ಮಾಡಿ ಅದರಲ್ಲಿ ಹಚ್ಚಿದ್ದೇನೆ ಸರ್. ಈಗ ಹಚ್ಚಿ ಈಗ ಆಲ್ರೆಡಿ ಟೊಮೆಟೊ ಬಂದಿದೆ. ಈಗ ಇನ್ನೊಂದು ವಾರದಲ್ಲಿ ಅಂದ್ರೆ ಕೊಯ್ತೇನೆ, ಅವಾಗ ನಮ್ಗೆ ಒಳ್ಳೆ ರೇಟ್ನು ಸಿಗ್ತದೆ ಸರ್. ಈಗ ರೇಟ್ ಒಳ್ಳೆ ಸಿಗ್ತದೆ ಸರ್, ಯಾಕಂದ್ರೆ ಇದ್ದಿದ್ದು ಕ್ರಾಪ್ ಅನ್ನೆಲ್ಲ ಹೋಗಿರುತ್ತೆ ಸರ್ ಎಲ್ಲಾರ್ದು. ಈಗ ಕ್ರಾಪ್ ಏನು ಯಾರ ಕಡೆ ಇರ್ತದಲ್ಲ ಅದನ್ನ ಸ್ವಲ್ಪ ರೇಟ್ ಸಿಗ್ತದೆ ಸರ್. ಆ ರೇಟ್ ಬರಲಿ ಅಂತ ಹೇಳಿ ನಾವು ಮಳೆಗಾಲದಲ್ಲಿ ಹಚ್ಚಬೇಕು ಸರ್ ಇದನ್ನ ತರಕಾರಿ. ಎಷ್ಟು ಒಂದೂವರೆ ತಿಂಗಳ ತನಕ ಕಟಾವ್ ಮಾಡಬಹುದು ಸರ್? ಒಂದೂವರೆ ತಿಂಗಳನ್ಯಾಗ ಮಾಡಬಹುದು ಸರ್. ಟೋಟಲ್ 3 ತಿಂಗಳ ಕ್ರಾಪ್ ಸರ್. ಹೆಂಗ್ ಮಾರಾಟ ಮಾಡುದು ಅದನ್ನ? ಮಾರಾಟ ಅಂದ್ರೆ ಸರ್, ಲೋಕಲ್ ಅನ್ನ ನಾವು ಮಾಡಿದ್ರೆ ನಮ್ಗೆ ಒಂದ್ ಸ್ವಲ್ಪ ಲಾಭ ಹೆಚ್ಚಿಗೆ ಇರ್ತದೆ. ಹೋಲ್ಸೇಲ್ ಕೊಟ್ರೆ ಕಡಿಮೆ ಆಗ್ತದೆ ಸರ್. ಹೋಲ್ಸೇಲ್ ಅಲ್ಲಿ ನಾವು ಮಾರಿದ್ರೆ ಇಲ್ಲಿ ನಮ್ಗೆ ನಿಯರೆಸ್ಟ್ ಮಾರ್ಕೆಟ್ ಅಂದ್ರೆ ಸರ್ ಧಾರವಾಡ ಇದೆ. ಧಾರವಾಡ ಇಲ್ಲ ಅಂದ್ರೆ ಬೆಳಗಾವ್ ಕಳಿಸ್ಬೇಕು ಸರ್. ನಾವು ಕ್ವಾಂಟಿಟಿ ಹೆಚ್ಚಿಗೆ ಮಾಡಿದ್ರೆ ನಾವು ಇಲ್ಲಿ ಇಟ್ಕೊಳಕ್ ಬರೋದಿಲ್ಲ ಸರ್. ಮೇನ್ ಮಾರ್ಕೆಟಿಗೆ ಕೊಡ್ಲೇಬೇಕಾಗ್ತದೆ. ನಿಯರೆಸ್ಟ್ ಮಾರ್ಕೆಟ್ ಅಂದ್ರೆ ನಮ್ಮ ಧಾರವಾಡ ಬಿಟ್ಟರೆ ಸರ್ ನಾವು ಬೆಳಗಾವ್ ಹೋಗ್ಬೇಕು. ಎರಡು ಮಾರ್ಕೆಟ್ ನಮ್ಗೆ ಹುಬ್ಬಳ್ಳಿಗೂ ಹೋಗ್ಬೋದು. ಹುಬ್ಬಳ್ಳಿಗೆ ಐತೆ ಸರ್. ಹುಬ್ಬಳ್ಳಿಗಿಂತ ಧಾರವಾಡ ಮಾರ್ಕೆಟ್ ಒಳ್ಳೆ ಸರ್. ಹೌದು ಸರ್, ವೆಜಿಟೇಬಲ್ಸ್ ನಂಬರ್ ಒನ್ ಸರ್. ಬೆಳಗ್ಗೆ 7 ಗಂಟೆಗೆ ಅಂದ್ರೆ ನಾವು ಅಲ್ಲೇ ಇರಬೇಕು, ನಮ್ಮ ವೆಜಿಟೇಬಲ್ಸ್ ಅನ್ನು ಹೋಲ್ಸೇಲ್ ಅಲ್ಲಿ ಕೊಟ್ಟು ಬಂದ್ಬಿಡುದು. ಈಗ ಬೇಡಿಕೆ ಜಾಸ್ತಿ ಇದೆ ಅಂತ ಹೇಳಿದಾಗ ಅವಾಗ ನಮ್ಮ ಬೆಳೆ ಬಂತಂದ್ರೆ ಇನ್ನೂ ಅನುಕೂಲ. ಇನ್ನೂ ಅನುಕೂಲ ಸರ್. ಅವಾಗ ನಮ್ಗೆ ರೈತರಿಗೆ ಏನೇ ಸರ್ ಲಾಭನೇ ಸರ್. ಅದು ಬೇಡಿಕೆ ಇದ್ದಾಗ ನಮ್ ಕಡೆ ಅದನ್ನ ಇರ್ಬೇಕು ಸರ್. ಇದ್ದಾಗ ಅದ್ರ ಜೊತೆಗೆ ನೀವು ಬೇರೆ ಬೇರೆ ತರಕಾರಿ ಬೆಳೀತಾ ಇದ್ರಲ್ಲ, ಬದನೆ ಬೆಳೀತಾ ಇದ್ರಿ, ಮತ್ತೆ ಮೆಣಸಿನ್ಕಾಯಿ ಬೆಳೀತಾ ಇದ್ರಿ. ಆಕ್ಚುಲಿ ನಾ ಸರ್ ಏನ್ ಮಾಡಿದ್ದೇನೆ ಅಂದ್ರೆ, ಸಮಗ್ರ ಕೃಷಿ ಮಾಡಬೇಕನ್ನೋ ಉದ್ದೇಶದಿಂದ ಎಲ್ಲಾ ರೀತಿ ಕ್ರಾಪ್ಸ್ ಅನ್ನ ಸ್ವಲ್ಪ ಸ್ವಲ್ಪ ಆಗಿ ಮಾಡಿದ್ದೇನೆ. ಒಂದು 5-5 ಗುಂಟೆ ಹಿಂಗ್ ಮಾಡಿದ್ದೀನಿ. 5-5 ಗುಂಟೆ ಮಾಡಿದ್ರು ನನ್ನ ಏಮ್ ಏನು, ಸ್ವತಃ ನಾನೇ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀನಿ. ಅಂದ್ರೆ ಅಲ್ಲೇ ಊರಲ್ಲಿ ಒಂದು ಅಂಗಡಿ ಇಟ್ಕೊಂಡು, ವೆಜಿಟೇಬಲ್ಸ್ ತರಕಾರಿ ಅಂಗಡಿ ಇಟ್ಕೊಂಡು ನಂದು ತರಕಾರಿಯನ್ನ ನಾನು ಸೇಲ್ ಮಾಡ್ತಾ ಇದ್ದೀನಿ ಸರ್. ಆಕ್ಚುಲಿ ಗಣಪತಿ ಹಬ್ಬದಲ್ಲಿ ಮೊನ್ನೆ ನಂದು ಬಾಳೆಗಿಡ ಇದೆ ಸರ್. ಬಾಳೆಗಿಡದ ಬಾಳೆ ತೋಟ ಏನ್ ಮಾಡಿದೆ ಅಲ್ಲಿ ಇದರಲ್ಲಿ ಮಾರಿದೆ ಸರ್. ಕುಂತ ನಾವು ಮಾರ್ಕೆಟಿಂಗ್ ಮಾಡಿದ್ದೆ ಸರ್. ಹೋಲ್ಸೇಲ್ ಅಲ್ಲಿ ಕೊಟ್ರೆ 12 ರೂಪಾಯಿ ಕಿಲೋ ಕೇಳ್ತಾ ಇದ್ರು. ನಾ ಅಲ್ಲಿ ಕುಂತ ಸರ್ ಏನ್ ಮಾಡಿದೆ, 25 ರೂಪಾಯಿ ಹಂಗ ಮಾರಿದೆ ಸರ್ ಬಾಳೆಹಣ್ಣು. ಬಾಳೆಹಣ್ಣು 25 ರೂಪಾಯಿ ಹಂಗ ನಾನು ಮಾರಿದೆ. ಮತ್ತೆ ನಾವು ಬಾಳೆಹಣ್ಣು ಆರ್ಗ್ಯಾನಿಕ್ ಅಲ್ಲಿ ಮಾಡಿದ್ದೀನಿ ಸರ್. ಕೆಜಿಗೆ 25 ರೂಪಾಯಿ ಕೆಜಿಗೆ 25 ರೂಪಾಯಿ ಹಂಗ ಮಾರಿದೆ ಸರ್. ಕೆಜಿಗೆ ಅಂದ್ರೆ ಅದು 1 ಡಜನ್ ಹೋಗ್ತದೆ ಸರ್, ಅಷ್ಟೇ ಬರ್ತದ ವೇಟ್. ಹಾ ಸರ್, ಅಂದ್ರೆ 1 ಡಜನ್ಗೆ 25 ರೂಪಾಯಿ ಹಂಗ ಕೊಟ್ಟು ಬಿಡುದು ಹಂಗ ಮಾಡಿದೆ. ಮತ್ತೆ ಬದನೆ ಅಂತವೆಲ್ಲ, ಬದನೆ ಅವೆಲ್ಲ ಸೇಮ್ ಸರ್. ಈಗ ನಾವು ಮಾರ್ಕೆಟ್ ನನ್ನ ಸ್ವಂತನ ಮಾರ್ತೇನೆ, ಇನ್ನು ನಾ ಯಾರಿಗೆ ದಲ್ಲಾಲಿ ಕೊಟ್ಟಿಲ್ಲ ಸರ್. ನಾನೇ ಕುಂತು ಮಾರ್ತಾ ಇದ್ದೀನಿ. ಅಂದ್ರೆ ಲಾಸ್ಟ್ ಇಯರ್ ದಿಂದ ವೆಜಿಟೇಬಲ್ಸ್ ಮಾಡ್ತಾ ಇದ್ದೀನಿ, 2 ವರ್ಷ ಆಯ್ತು ಮಾಡ್ತಾ ಇದ್ದೀನಿ. ಈಗ ವೆಜಿಟೇಬಲ್ಸ್ ಅಲ್ಲಿ ಈಗ ಮುಂದಿನ ಏನಾದ್ರೂ ಪ್ಲಾನಿಂಗ್ ಮಾಡ್ಬೇಕಂದ್ರೆ ಒಂದ್ ಸ್ವಲ್ಪ ಮಳೆ ಇತ್ತಲ್ಲ, ಈಗ ಭತ್ತ ಕಟಾವ್ ಆದ ನಂತರ ಒಂದು ಬೇರೆ ಏಮ್ ಹಾಕಿದ್ದೇನೆ ಸರ್. ಅದಕ್ಕೆ ಇನ್ನೊಂದು ಬೇರೆ ತರ ವೆಜಿಟೇಬಲ್ಸ್ ಮಾಡ್ಬೇಕು. ಆಮೇಲೆ ನಮ್ಮ ಶಿರ್ಷಿ ಕೆವಿಕೆದವ್ರು ಅವ್ರು ಏನು ಮಾಡಗಲ್ಕಾಯಿ ಮಾಡ ಅಂತ ಹೇಳಿ ಮಾಡ್ಲಿಕ್ಕೆ ಇದು ಮಾಡಿದ್ದಾರೆ. ಅದೊಂದು ಸ್ವಲ್ಪ ಒಂದು 1/2 ಎಕರೆ ಆದ್ರೆ ಮಾಡ್ಬೇಕನ್ನೋದು ಇದೆ ಸರ್ ನನ್ನ ಮನಸ್ಸಲ್ಲಿ, ಮಾಡ್ತೀನಿ ಸರ್. ಅದು ಮತ್ತೆ ಹೀರೆಕಾಯಿ ಹಾಕೋದು, ಬೆಂಡೆಕಾಯಿ ಹಾಕೋದು ಅದೆಲ್ಲ ಸರ್ ಏನಾಗ್ತೈತಿ, ನಾವು ಮಳೆಗಾಲದಲ್ಲಿ ಮಾಡಿದ್ರೆ ಅದು ಕೊಳತೋಗ್ಬಿಡುತ್ತೆ ಸರ್. ಹೀರೆಕಾಯಿ ಇದೆಲ್ಲ ಈಗ ನಮ್ದು ಟೈಮ್ ಸರ್ ಅದಕ್ಕೆ, ಅಂದ್ರೆ ಇನ್ನು ಮುಂದೆ ಮಾಡ್ಬೇಕು ಸರ್. ಅದು ಈಗ ಮಾಡ್ತಾ ಇದ್ದೆ ಸರ್, ಅದು ನೆಕ್ಸ್ಟ್ ಕ್ರಾಪ್ ನಂದು ಅದು ಮಾಡ್ತಿದ್ದೆ. ಹೀರಿಕಾಯಿ ಎಲ್ಲ ಒಟ್ಟು ಹಗಲ್ಕಾಯಿ, ಹೀರಿಕಾಯಿ, ಆಮೇಲೆ ಅದು ಮಾಡಗಲ್ಕಾಯಿ ಅಂದ್ರೆ ಬಳ್ಳಿ ಬೆಳೆಗಳು ಎಲ್ಲ ಮಾಡಿದೀನಿ ಸರ್. ಈಗ ಅದಕ್ಕೆಲ್ಲ ಅಂದ್ರೆ ಎಲ್ಲ ಮಾಡ್ಬೇಕಾಗ್ತದೆ. ಅದಕ್ಕೆ ಮತ್ತೆ ಸ್ವಲ್ಪ ಡ್ರೈ ಬೇಕು ಸರ್, ಅದಕ್ಕೆ ಒಂದು ಭೂಮಿ ಡ್ರೈ ಇರಬೇಕು. ಅದಕ್ಕೆ ಈಗ ಮಾಡ್ತಾ ಇದ್ದೀನಿ ಸರ್. ಇಷ್ಟೆಲ್ಲ ಪ್ಲಾನ್ ಮಾಡ್ಕೋಬೇಕು, ಮತ್ತೆ ಬೆಳೆಗಳಿಗೆ ತಕ್ಕಂತೆ ಅವಕ್ಕೆ ಏನೇನು ಸೌಲಭ್ಯ ಬೇಕು. ಈಗ ನೀವು ಹೀರೆ ಬೆಳೆದ್ರೆ, ಯಾವ್ದೋ ಬಳ್ಳಿ ತರಕಾರಿ ಬೆಳೆದ್ರೆ ಅದಕ್ಕೊಂದು ಹಂದ್ರ ಹಾಕ್ಬೇಕು. ಇವೆಲ್ಲ ಖರ್ಚು, ವೆಚ್ಚ, ಮೂಲ ಬಂಡವಾಳ ಬಹಳ ಬೇಕಾಗುತ್ತೆ. ಬಹಳ ಬೇಕಾಗ್ತದೆ ಸರ್. ನಾವು ಕೈಯಿಂದ ಹಾಕ್ತೀವಿ ಸರ್. ಒಂದೊಂದು ಬೆಳೆ ಸರ್ ಬರ್ತೈತಿ, ಒಂದೊಂದು ಬೆಳೆ ಬರೋದಿಲ್ಲ. ಒಂದು ಯಾವ್ದಾರು ರೋಗ ಬರ್ತೈತಿ, ಹೋಗ್ಬಿಡ್ತೈತಿ ಬೆಳಿ. ಒಂದ್ ಸ್ವಲ್ಪ ಬಳ್ಳಿ ಕ್ರಾಪ್ ಅಲ್ಲಿ ಒಂದ್ ಸ್ವಲ್ಪ ರಿಸ್ಕ್ ಬಹಳ ಸರ್. ಅದರಲ್ಲಿ ಇರೋದು ಬಹಳ ರಿಸ್ಕ್. ಅದ್ರಲ್ಲಿ ಮ್ಯಾಕ್ಸಿಮಮ್ ಕ್ರಾಪ್ ಹಾಳು ಬಾಳ ಆಗ್ತದೆ ಸರ್. ಅದಕ್ಕೆ ಮತ್ತೆ ಅದ್ರಾಗ ನಾವು ಆರ್ಗ್ಯಾನಿಕ್ ಮಾಡ್ತೇನಲ್ಲ ಸರ್, ಆರ್ಗ್ಯಾನಿಕ್ ಮಾಡೋದಕ್ಕೆ ನಮ್ಗೆ ಒಂದ್ ಸ್ವಲ್ಪ ರಿಸ್ಕ್ ಬಹಳ ಸರ್ ಆರ್ಗ್ಯಾನಿಕ್ಗೆ. ನಾವು ನ್ಯಾಚುರಲ್ ಆಗಿ ಅದಕ್ಕೆ ಕಂಟ್ರೋಲ್ ಮಾಡ್ತೀವಿ ಸರ್, ನಾವು ಯಾವ್ದು ಇದನ್ನ ಸ್ಪ್ರೇ ಮಾಡೋದಿಲ್ಲ, ಕೀಟನಾಶಕ ಯಾವ್ದು ಸ್ಪ್ರೇ ಮಾಡೋದಿಲ್ಲ. ಅದಕ್ಕೆ ಒಂದ್ ಸ್ವಲ್ಪ ನಮ್ಗೆ ರಿಸ್ಕ್ ಹೆಚ್ಚಿಗೆ, ಆದ್ರೂ ಒಳ್ಳೆ ಇದು ಸರ್. ಫೆರ್ಮೋನ್ ಟ್ರ್ಯಾಪ್ಸ್ ಅಂತವೆಲ್ಲ ಇಡೋದ್ರಿಂದ ಅದೆಲ್ಲ ಇಡ್ತಾ ಇದ್ದೀನಿ ಸರ್. ನಾ ಆಲ್ರೆಡಿ ಒಂದ್ ಶೀರ್ಷಿಕೆ ವಿಕಿಗಿದಿಂದ ಹರೀಶ್ ಅಂತ ಹೇಳಿ ಸರ್, ಅವರು ನಮ್ಗೆ ಅದನ್ನ ಗೈಡ್ಲೈನ್ಸ್ ಕೊಟ್ಟಿದ್ರು ಸರ್. ಲಾಸ್ಟ್ ಟೈಮ್ ಒಂದ್ಸಲ ವಿಸಿಟ್ ಮಾಡಿದ್ರು ನಮ್ಮ ಫೀಲ್ಡಿಗೆ, ಫೀಲ್ಡಿಗೆ ವಿಸಿಟ್ ಮಾಡಿ ಅವ್ರು ಹೇಳಿದ್ರು ಅದನ್ನ ಟ್ರ್ಯಾಪ್ ಮಾಡೋದು ಇದನ್ನ ಕೊಟ್ರು ಸರ್ ನಮ್ಗು, ಅದನ್ನೆಲ್ಲ ಯೂಸ್ ಮಾಡ್ರಿ ಅಂತ ಹೇಳಿ ಅದೆಲ್ಲ ಮಾಡ್ತಾ ಇದ್ದೀನಿ ಸರ್. ಅದಕ್ಕಿಂತ ನಾ ಏನ್ ಮಾಡ್ತಾ ಇದ್ದೀನಿ ಸರ್, ಹೂ ಚೆಂಡು ಹೂ ಎಲ್ಲ ಇದಕ್ಕೆ ಹಚ್ಚಿದೆ ಅಂದ್ರೆ ಸರ್, ನಾ ಹಚ್ಚಿದ ಅದಕ್ಕೆ ಸರ್, ಅದನ್ನ ಹುಳಗಳನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಅದನ್ನ ಹಚ್ತಾ ಇದ್ದೀನಿ ಸರ್. ಪ್ರತಿಯೊಂದು ವೆಜಿಟೇಬಲ್ಸ್ ಇದರಲ್ಲಿ ಅದನ್ನ ಪೆಲ್ಲ ಮಾಡ್ತಾ ಇದ್ದಾವೆ, ಅದ್ರ ಜೊತೆ ಹೂನು ಹಚ್ಚಿಬಿಡುದು ಸರ್. ಅದು ದಂಡಿಗೆ ಸುತ್ತು ಹಾಕುದು ನಡಕ ಸೆಂಟ್ರಲ್ಲೂ ಅಲ್ಲೆಲ್ಲ ಅಲ್ಲೊಂದ್ ಅಲ್ಲೊಂದ್ ಹಾಕಿದ್ರು ಒಳ್ಳೇದು ಸರ್, ಬೆಸ್ಟ್. ನಾವ್ ಬರೀ ದಂಡಿಗೆ ಹಾಕೋದಂತಲ್ಲ, ಅದ್ರಲ್ಲಿ ನಡಕನು ಒಂದೊಂದ್ ಅಲ್ಲೆಲ್ಲ ಒಂದೊಂದು ಹೂವಿನ ಗಿಡ ಅದ್ ಹಚ್ಚಿದ್ರೆ ನಮ್ ಆದಷ್ಟು ಮ್ಯಾಕ್ಸಿಮಮ್ ನ್ಯಾಚುರಲ್ ಆಗಿ ನಾವು ವೆಜಿಟೇಬಲ್ಸ್ ಅನ್ನ ನಾವು ಎಲ್ಲರಿಗೂ ಆಹಾರ ಆಗಿ ನ್ಯಾಚುರಲ್ ಆಗಿ ಕೊಡ್ಬೋದು ಸರ್. ಹಂಗಾದ್ರೆ ಹೂವಿನ ಬೆಳೆ ಹಾಕೋದ್ರಿಂದ ಅನುಕೂಲ ಏನು ಅಂದ್ರೆ, ಕೀಟ ನಮ್ಮ ಮುಖ್ಯ ಬೆಳೆಗೆ ಬರಲ್ಲ ಅಂತ ಬರೋದಿಲ್ಲ ಸರ್, ಬರೋದಿಲ್ಲ ಅಂದ್ರೆ ಮ್ಯಾಕ್ಸಿಮಮ್ ಆ ಹೂವಿಗೆ ಅಟ್ರಾಕ್ಟ್ ಆಗಿ ಹೋಗ್ತದೆ ಸರ್. ಅದು ಆ ಹುಳಗಳ ಏನಾಗ್ತವೆ ಆ ಹೂವಿಗೆ ಅಟ್ರಾಕ್ಟ್ ಆಗ್ತದೆ ಸರ್, ಅಟ್ರಾಕ್ಟ್ ಆಗಿ ನಮ್ಮ ಬೆಳೆಯಕ್ಕೆ ನಮ್ದು ಇದಾಗ್ತದೆ, ಸೇಫ್ ಆಗಿಬಿಡ್ತದೆ. ಇಂಥವೆಲ್ಲ ಸಣ್ಣ ಸಣ್ಣ ವಿಚಾರಗಳನ್ನು ತಿಳ್ಕೊಂಡು ನಮಗೂ ಇದೆಲ್ಲ ವಿಚಾರ ಬರ್ಲಿಕ್ಕೆ ಕಾರಣ ಅಂದ್ರೆ ನಮ್ದು ನಾವು ಟ್ರೈನಿಂಗ್ ತಗೊಂಡ ನಂತರ, ಸಮಗ್ರ ಕೃಷಿ ಟ್ರೈನಿಂಗ್ ತಗೊಂಡ ನಂತರ ನಮ್ಗೆ ಇದೆಲ್ಲ ವಿಚಾರ ತಿಳಿದಿದ್ದು ಸರ್. ಇಷ್ಟೆಲ್ಲ ಅನುಭವಗಳನ್ನ ಹಂಚಿಕೊಂಡ್ರಿ, ನಿಮ್ಮ ಕನಸು ನಿಮ್ಮ ಪ್ರೀತಿ ಇನ್ನೂ ಇಮ್ಮಡಿ ಆಗ್ಲಿ ಅಂತೇಳಿ ಆಶಿಸ್ತೀನಿ ಡಿಸೋಜ ಅವರೇ. ಧನ್ಯವಾದ, ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೂ ತಮ್ಮ ಸಮಗ್ರ ಕೃಷಿ ಅನುಭವಗಳನ್ನು ಹಂಚಿಕೊಂಡವರು ಹಳಿಯಾಳ ತಾಲೂಕು ಕೆರವಡಿಯ ಜಿಮ್ಮಿ ಜೋರೋನ್ ಡಿಸೋಜ. ಇವರನ್ನ ಸಂದರ್ಶಿಸಿದವರು ಎಚ್ಬಿ ರಾಮಡಗಿ. गांवों के सरपंचों के लिए कोरोना वायरस कोविड 19 से जुड़ी एक आवश्यक सूचना. दूसरे राज्यों और शहरों से वापस आए लोगों की पहचान कर उनकी सूची बनाएं. उनको कोविड 19 से बचने के तरीके, उसके लक्षण और इलाज के बारे में बताएं. क्वारंटीन करने से पहले उन्हें बताएं कि उनके और उनके परिवार के हित के लिए है. विश्वास दिलाएं कि डरने की कोई बात नहीं है. जिन्हें बुखार खांसी या सांस की तकलीफ हो रही हो उनके साथ कोई भेदभाव न करें. कोविड 19 से बचाव जिम्मेदारी है आपकी और हमारी. अधिक जानकारी के लिए अपने जिला मजिस्ट्रेट या मुख्य जिला चिकित्सा अधिकारी से संपर्क करें या भारत सरकार के हेल्पलाइन नंबर 1075 पर कॉल करें. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब बैठ बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है. और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लगना चाहिए. माटी की तक और लोग पहली वाली बात कहा, पर हम तो सब ही डाले हैं. सब नहीं, आज भी लाखों छात्रों के साथ परंपरागत विधि से फसल उगा रहे हैं, पर्चा कम और उपज कीमत भी बेहतर पा रहे हैं. सच है? रे बेटे, एक्सपीरियंस से बता रहा है, ग्रुप में बात सफेद नहीं किए हैं. ठीक है भाई, मैं भी आज से तेरी खेती शुरू करूंगा. माटी से प्रेम की परंपरा है परंपरागत खेती. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.